ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್. ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯ್ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡಾ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಢ್ ರಹೆ ಹೈ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ ಅಭಿಯಾನ ಕಾ ಸಂಕಲ್ಪ ಹೈ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತಹ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್ ಕೃಷಿ ಉದ್ಯಮಿ ಕಿಸಾನ್ ಉತ್ಪಾದಕ ಸಂಘ ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯ ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ನಾನು ನಿನ್ನೆ ಹುಡುಕ ಬತ್ತಿದ್ದೆ ಕಣ್ರಾಜಣ್ಣ. ಅದೇಕಪ್ಪ, ಅದೇನೋ ಕೈಲಿ ಅದೇನೋ ಇಟ್ಕೊಂಡಿದ್ಯಲ್ಲಪ್ಪ, ಅದೇನು ಸಿಟಿಗೆ ಹೋಗಿದ್ಯಾ? ತರಕ ಇಲ್ಲ, ಹಿಂಗೆ ಯಾವ್ದೋ ಒಂದು ಕೃಷಿ ಅಧಿಕಾರಿಗಳು ಸಿಕ್ಕಿದ್ರು ದಾರಿನಾಗೆ. ಅವರು ಏನಪ್ಪ ಏನ್ ಕೆಲಸ ಮಾಡ್ಕೊಂಡಿದ್ದೆ ಕೇಳಿದ್ರು. ಹೇಳ್ಬೇಕಾಯ್ತು, ಅದೇನು ಹೊಸ ಕೇಳ್ತಾ ಇದಿರಲ್ಲ ಸಾಹೇಬ್ರೇ ಅನ್ನ ಕಾಯ್ತಿರ್ನಿಲ್ವ ನೀನು? ಇಲ್ಲ, ಅವ್ರು ಯಾರೋ ಹೊಸ ಕೃಷಿ ಅಧಿಕಾರಿಗಳು ಹಂಗೆ ರೌಂಡ್ ಹಾಕೊಂಡು ಹೋಗ ಬಂದವ್ರೆ. ಇಲ್ಲ, ಟ್ರಾನ್ಸ್ಫರ್ ಆಗಿ ಬಂದಿದಾರೇನೋ ಅಲ್ವಾ, ವರ್ಗಾವಣೆ ಆಗಿ. ಸರಿ, ಮಾತಾಡ್ತಾ ಇಲ್ಲ ಸ್ವಾಮಿ, ಹಿಂಗೆ ಕೃಷಿ ಮಾಡ್ತಾ ಇದ್ದೀನಿ ನಾನು ಅಂತಂದೆ. ಹಂಗೆ ಹೊಸ ಏನೇನ್ ಬೆಳೀತಾ ಇದೆ ಎಲ್ಲ ಕೇಳ್ಬಿಟ್ಟು ಇದನ್ ಕೊಟ್ಬಿಟ್ಟು ಹೋದ್ರು ನೋಡಪ್ಪ, ಓದ್ಕೋ, ಉಪಯೋಗ ಆಯ್ತದೆ, ಮನ್ಲೆ ಮಾಡ್ಕೋಬಹುದು ಇವನ್ನೆಲ್ಲ ಅಂತ. ಓಹೋ, ಅದನ್ನೇ ಜೊತೆಲಿ ಇಟ್ಕೋ ಕೂತಿದ್ಯ ನೀನು? ಏನಪ್ಪ, ಖರ್ಚಿಲ್ದೆ ಕೆಲಸ ಆಯ್ತದೆ ಅಂದ್ರೆ ಖುಷಿ ಅಲ್ವಾ ನಿಂಗೆ? ಅಲ್ಲ, ನೀ ಇರುವಾಗ ನನ್ಗೆ ಯಾಕೆ ಭಯ ರಾಜಣ್ಣ? ನೋಡಲಿ ಸುಬ್ಬಣ್ಣ ಬತ್ತ. ಅಲ್ಲ ರಾಜಣ್ಣ. ಬಾ ಸುಬ್ಬಣ್ಣ. ಅಲ್ಲ ಕಣಪ್ಪ, ಬೀಜ ಅಂಗಡಿ ತಾವು ಕಾಣ್ಲಿಲ್ಲ ನೀನು? ಇಲ್ಲ, ಗೊಬ್ಬರದ ಅಂಗಡಿ ತಾವರು ಕಾಣ್ಬೇಕಾಗಿತ್ತು, ಅಲ್ಲೂ ಕಾಣ್ಲಿಲ್ಲ. ಏನೋ ಶಿಷ್ಯಾರು ಬತ್ತಾನೆ, ಗುರು ಅವರು ಬತ್ತಾನೆ ಅಂತ ನಾನು ನೋಡಿದೆ. ಹಂಗೂ ಕೇಳಿದೆ ಅಲ್ಲಿ ಅಲ್ಲಿ ನಮ್ಮ ಇವರಲ್ಲಿ ಆಫೀಸ್ ಅಲ್ಲಿ ಕೇಳಿದೆ, ಬಂದಿದ್ರ ರಾಜಣ್ಣ ಏನಾರು ಬೀಜ ಗೀಜ ವಿಚಾರಿಸ್ಕೊಂಡು ಹೋದ್ನ ಅಂತ. ಅವರಿಬ್ಬರನ್ನು ಗುರು ಶಿಷ್ಯ ನೋಡಿ ಎಷ್ಟೋ ದಿನ ಆಯ್ತು ಬಿಡಿ ಅಂದ್ರೆ ಅವ್ರು. ರಾಜಣ್ಣ, ಕಾಂಬ್ಲಟ್ಟಿ ಹತ್ರ ಬಂದ್ಬಿಟ್ಟು ಸುಬ್ಬಣ್ಣ ನೋಡ್ಕೊಂಡು ಒಂದ್ ಎರಡ್ ಮೂರು ಸರಿ ಕೂಗದ್ನಂತೆ. ಕಾಂಬ್ಲವ ಇಲ್ಲ, ಅದೆಲ್ಗೋ ಹೋಗೋಣಂತೆ. ಅದಕ್ಕೆ ವಾಪಸ್ ಹೊಂಟಾಗಿದ್ದ ಸುಬ್ಬಣ್ಣ, ಈಗ ನಾವ್ ಬಂದ್ವಲ್ಲ ಆ ಟೈಮ್ಗೆ ಸರಿಯಾಗಿ ಬಂದವನೇ ಅಷ್ಟೇ. ಈಗ ಮದ್ವೆ ಇನ್ನೇನು ಮುಗಿಸ್ಕೊ, ಊಟ ಒಂದ್ ಆಗ್ಬಿಟ್ರೆ ಮುಗಿತಲ್ಲ ಮದ್ವೆ ಅಂದ್ರೆ, ಊಟ ಆಗ್ಬೇಕಲ್ವಾ? ಇನ್ನೇನಪ್ಪ ಊಟ ಹಾಕ್ತಾರೆ ನಿಮ್ ಮದ್ವೆ? ವಿವಾಹ ಭೋಜನವಿದು ಅಂತ ಒಂದ್ ಆಡದಲ್ಲಪ್ಪ. ಅಲ್ಲ ಕಣಪ್ಪ, ಮದ್ವೆ ಅಂದ್ರೆ ಬರೀ ಊಟವಾ? ಏ, ಅದಿಲ್ದೇ ಇದ್ರೆ ಮದ್ವೆ ಅಂತ ಸುಬ್ಬಣ್ಣ. ಅಲ್ಲ, ಊಟ ಅಂದ್ರೆ ಎಷ್ಟು ಊಟ? ಅಲ್ಲಕ್ಕಪ್ಪ, ಮದ್ವೆ ಊಟ ಅದ ಎಂತ ಊಟ? ಎಷ್ಟು ಊಟ ಅಂದ್ರೆ ಒಂದೇ ಊಟಕ್ಕಪ್ಪ, ಬೆಳಿಗ್ಗೆ ನಾಷ್ಟನು ಮಧ್ಯಾಹ್ನ ಊಟ ಕೊಡ್ತಾರೆ, ದಾರ ಮುರ್ತದ ಊಟ. ಹೌದಾ? ನೀನ್ ಹಿಂದಿನ ದಿನಾನೇ ಹೋಗಿರ್ತೀಯಲ್ಲ. ದಿವಸದ್ದು ಸುಬ್ಬಣ್ಣ, ಈ ರಿಜಿಸ್ಟರ್ ಮ್ಯಾರೇಜ್ ಅಂತ ಮಾಡ್ಕೊತಾರಲ್ಲ, ಉಪ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಹೋಗ್ಬಿಟ್ಟು ಅದು ಮದುವೆ ಅಲ್ವಾ? ಹೌದು ಅದು ಮದುವೆ ಹಾಕಿದ್ರೆ ಅಲ್ಲಿ ಇವನೆಲ್ಲ ಹೋಗವನೆ ಬಿಡು ನೋಡಕ್ಕೆ. ಅಲ್ಲ ಅಲ್ಲಿ ಊಟ ಹಾಕಿದ್ರು ಇನ್ನೊಂದು ನಮ್ಮೂರ್ನಲ್ಲೇ ಮಾಡಿರ್ಲಿಲ್ವಪ್ಪ ಅವ ಕಾಲೇಜಲ್ಲಿ ಓದ್ತಿದ್ನಲ್ಲ ವೆಂಕಟೇಶ, ವೆಂಕಟೇಶನ್ ಮದ್ವೆ ಆಗ್ಲಿಲ್ವಾ ಅವ ಏನ್ ಮಾಡ್ಬಿಟ್ಟ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬಿಟ್ಟು ಅಲ್ಲೇ ಮದ್ವೆ ತರ ಆಯ್ತು. ನಾನ್ ಹೋಗಿದ್ದೆ ಅದಕ್ಕೆ. ಆಮೇಲೆ ಒಂದ್ ಸಾಕ್ಷಿ ಎಲ್ಲ ಇರ್ಬೇಕಲ್ಲ ಪಾಪ ಊರವರು. ಇಲ್ಲ ಇಲ್ಲ ಸಾಕ್ಷಿ ಬೇರೆಯವ್ರು ಹಾಕಿದ್ರು. ನನ್ನ ಹೇಳಿದ್ದ ಹೋಗಿದ್ದೆ ಊಟ ಮಡ್ಗಿವನಿ ಅಂತ ಹೇಳಿದಾನೆ. ಆಮೇಲೆ ಏನ್ ಮಾಡ ಆಮೇಲೆ ಯಾವ್ದೋ ಹೋಟ್ಲ ಅಲ್ಲಿ ಅರೇಂಜ್ ಮಾಡ್ಬಿಟ್ಟವನೆ ಊಟವಾ ಇಷ್ಟು ಜನಕ್ಕೆ ಅನ್ಬಿಟ್ಟು. ಎಲ್ಗೂ ಬಿಡದೆ ಅಲ್ಲಿಗೆ ಬರ್ತಾನೆ ಸುಬ್ಬಣ್ಣ ಇಲ್ಲಿ ಊಟಕ್ಕ. ಸರಿ ಕಣಪ್ಪ, ಈಗ ನೀನು ಅದೇನ ಚೀಲ ಇಟ್ಕೊಂಡು ಇಲ್ಲೊಂದೆರಡು ಚೀಲ ಗೋಡೆ ಒರಗಿಸಿದಿ, ಅದೇನ ಚೀಲಗಳು ತಕಬತ್ತಾ ಇದ್ನ? ಒಂದೆರಡು ಗೊಬ್ಬರದ ಮೂಟೆಗಳು ಇವೆಲ್ಲ ಅವೆ. ಅಲ್ಲೆಲ್ಲ ನಮ್ಮ ಸ್ನೇಹಿತರು ಊರಲ್ಲಿ ಇತ್ತು, ತಕಬರಕ್ ಹೋಗಿದ್ದೆ. ಯಾರಿ ಮತ್ತೆ ಇದ್ ಬತ್ತಾದೆ? ನಮ್ಮ ಕೃಷಿ ಅಧಿಕಾರಿಗಳು ಬಂದವ್ರಲ್ಲಪ್ಪ ಹೊಸ ಗೊಬ್ಬರ. ಗೊತ್ತು ಬಿಡು, ಅವರು ಹೊಸಿ ತರಬೇತಿ ಎಲ್ಲ ಕೊಡ್ತಾವ್ರೆ. ಅದ್ ಹೆಂಗೆ ಅಂದ್ರೆ ಶಂಕರಣ್ಣ, ಈಗ ನಾವು ಬೆಳೆಗೆ ಏನಾದ್ರು ತೊಂದರೆ ಆಯ್ತು ಅಂತಿದ್ದಂಗೆನೆ ಔಷಧಿ ಅಂಗಡಿ ಹೋಗ್ಬೇಕಾಗಿಲ್ಲ. ಯಾಕಂದ್ರೆ ವಸಿ ಬೆಳೆ ಕಡೆ ನೋಡ್ಬೇಕಲ್ಲ ಅಂತ. ಕೆಲವೆಲ್ಲ ನಮ್ ಸುತ್ತಮುತ್ತಲ ಇರುತ್ತವೆ ಸಸ್ಯಗಳು, ಅದನ್ನೆಲ್ಲ ಬಳಸ್ಕೊಂಡು ಔಷಧಿ ಮಾಡ್ಕೊಳ್ಳೋದ್ ಕಲ್ತ್ಕೊಳ್ರಪ್ಪ. ಈಗ ಸ್ವಲ್ಪ ವಸಿ ಬಿಡುವಾಗಿರುವಾಗ ಅದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಅವರು. ಅಲ್ಲ ಅವರು ಹೇಳೋಷ್ಟು ಹೇಳಿದ್ರು, ಈ ರಾಜಣ್ಣ ಹಿಂಗೆ ಅಂತವ್ರಿಗೆಲ್ಲ ಕೆಲವ್ರಿಗೆಲ್ಲ ಹೇಳಿದ್ರು. ಆದ್ರೂ ಎಲ್ರಿಗೂ ಮುಟ್ಬೇಕು ನೋಡು, ಹಂಗು ಶಂಕರಣ್ಣನ್ ಮುಟ್ಬೇಕಲ್ಲ. ರಾಜಣ್ಣನಿಗೆ ಮುಟ್ಟದ್ಮೇಲೆ ನನಗೆ ಮುಟ್ಟ ಆಗಕ್ಕಿಲ್ಲ ಅಂತ ಅವ್ರು ಪಾಂಪ್ಲೆಟ್ ಮಾಡವ್ರೆ. ಆ ಪಾಂಪ್ಲೆಟ್ ನ ಇವನ್ನೆಲ್ಲ ಕೆಂಪು ಚೀಟಿ ಇಟ್ಕೊಂಡು ಅದೇ ವಿಷಯ ಇರೋದು ಇದ್ರಲ್ಲಿ. ಅವ್ರು ಹೇಳಿದ್ರು ಯಾರೇ ಮಂದಿದಾಗ ನಿಲ್ಸ್ಬಿಟ್ಟು ಏನೇನೆಲ್ಲ ಗೊಬ್ಬರ ಹಾಕಿಯೇ ಏನೇನೆಲ್ಲ ಇದ್ ಮಾಡಿಯೇ ಅದೆಲ್ಲ ಕೇಳಿದ್ರು. ಅದಕ್ಕೆ ನಾನು ನೋಡಿ ಸ್ವಾಮಿ ಹಿಂಗಿಂಗೆ ಹಿಂಗಿಂಗೆ ಅಂತಂದೆ. ಅದಕ್ಕೆ ಇಲ್ಲಿ ತಕ ಇಲ್ಲಿ ಪಾಂಪ್ಲೆಟ್ ತಕೊಂಡು ಓದು, ಮನೇಲಿ ಬೇಕಾದಷ್ಟು ಇರ್ತವೆ ಮಾಡ್ಕೊಳಕ್ಕೆ, ನಿಮ್ಗೆ ಗೊತ್ತಾಗಕ್ಕಿಲ್ಲ, ಯಾರು ತಿಳಿದವ್ರ ತೋರ್ಸು ಇದ್ನ. ನಿಮ್ಮೂರ್ಲಿ ಯಾರಿದಾರು ತಿಳಿದವ್ರು ಅಂದ್ರೆ ನಮ್ ಸುಬ್ಬಣ್ಣವನೇ ಅಂತಂದೆ. ಅದಕ್ಕೆ ನಾನ್ ನೆನಪಾಗ್ಲಿಲ್ವಪ್ಪ, ಹಿರಿಕರು ಬಂದ್ಬಿಟ್ಟು ನನ್ನ ಹೆಸರು ಹೇಳಕ್ಕಾಯ್ತಿರ್ಲಿಲ್ವ ನೀನು? ನಿನ್ನ ಹೆಸರು ಹೇಳಿ ನೀ ಸಿಕ್ಬೇಕಲ್ಲ ಕೈಗೆ, ಈಗೇನೋ ಅಪರೂಪಕ್ಕೆ ಸಿಕ್ಬಿಟ್ಟೆ ಇವತ್ತು. ಏನೋ ಸಾಹೇಬ್ರು ಬರ ಕೇಳೋರಂದ್ರೆ ಬರ ಕೇಳುವಪ್ಪ ನಾನು. ಅದಕ್ಕೆ ಸುಬ್ಬಣ್ಣ ಆದ್ರೂ ಗೊತ್ತಿತ್ತು ಅವ್ರಿಗೆ. ಈಗ ಅವನು ನಿನ್ನ ಹೆಸರು ಹೇಳ್ತಾನೆ. ಮೊನ್ನೆ ಯಾರೋ ಊರಿಗೆ ಬಂದಿದ್ರು ಕರಿಯಕ್ಕೆ, ನಿಮ್ ಊರಿನ ಯಜಮಾನ್ರು ಯಾರು ಯಜಮಾನ್ರು ಯಾರು ಅಂತ ಕೇಳ್ತಿದ್ರು. ಯಾಕೆ ಯಾಕೆ ಅಂತ ಇವನು ಕೇಳ್ತಾ ಇದ್ದ. ಹಿಂಗಲ್ಲ, ನಿಮ್ಮೂರಲ್ಲೇ ವಸಿ ನಾವು ಕಾರ್ಯಕ್ರಮ ಇಡಿಸ್ತಾ ಇದೀವಿ, ಹಿರಿಯರು ಯಾರು ಅವ್ರನ್ನೆಲ್ಲ ನಾವು ಊಟಕ್ಕೆಲ್ಲ ಕರೆದು ಸನ್ಮಾನ ಮಾಡ್ಬೇಕು ಅಂತ. ಅವಾಗ ನಿನ್ನ ಹೆಸರೇ ಹೇಳಿ ಬರ್ಸವ್ನಿ. ಮೊದಲನೇ ಹೆಸರೇ ನಂದ, ನಿನ್ನ ಹೆಸರೇ ಹೇಳಿ ಸುಬ್ಬಣ್ಣಿತ ಅನ್ನಿಸ್ತು. ನಿನ್ನ ಹೆಸರನ್ನೇನು ಬರ್ಸ್ಬಿಟ್ಟಿನಿ, ಈ ಪುಣ್ಯಾತ್ಮ ಬರ್ದೆ ಕೆಂಪ ಸತ್ಕ ಉಂಟದ್ರು ನಾ ಏನ್ ಮಾಡಣಿ? ಯಾವತ್ತಾದ್ರೂ ಒಂದ್ಸಲ ಯೋಚನೆ ಮಾಡ್ದೆ ಹಂಗಿವೆ, ನನ್ನ ಹೆಸರನ್ನೇ ಬರ್ಸ್ಬಿಟ್ರಿ ಹಂಗೆ ಅಂತ. ನಿನ್ ನೋಡಿದ್ರೆ ಯಾರು ನಿಂದು ಬರ್ಸ್ಕೊಳ್ತಾವನು ಅಂತ ಹೇಳ್ತಾರ ಅಪ್ಪ? ನಂದಾದ್ಮೇಲೆ ಕಣಪ್ಪ, ನಾನು ಹೇಳೋದು ಇಲ್ಲಕ್ಕಪ್ಪ, ನನ್ನ ಹೆಸರು ಬರ್ದಾದ್ಮೇಲೆ ಕೆಳಗಡೆ ನಿನ್ನ ಹೆಸರು ಇರ್ಲೇಬೇಕಪ್ಪ, ಇಲ್ಲ ಅಂದ್ರೆ ನಿನ್ ಬಿಟ್ಬಿಟ್ಟು ನಾನು ಓದನ, ನಾನ್ ಬಿಟ್ಬಿಟ್ಟು ನೀನ್ ಓದಿ. ಹಂಗಲ್ಲಪ್ಪ, ಊರಿಗೆ ದೊಡ್ಡ ಮನಸ್ಸ ಯಾರು ಅಂತ ನಾನೇಕಪ್ಪ ಇದೇಕಪ್ಪ. ರೇಷ್ಮೆ ಪಂಚ ಇಲ್ವಲ್ಲ, ಕೊಟ್ಟನ್ ಬಾಡಿಗೆ ಹಾಕೊಳ್ಬೇಕು ಬಿಡ, ಅದೇನ್ ಮಾತು ದೊಡ್ಡ ಕೆಲ್ಸ. ಬಾಡಿಗೆ ಕೊಟ್ಟಿಯ? ಈಗ ಊರಿಗಿಲ್ಲ ಅಂತ ನಾನಿಲ್ವಪ್ಪ ಅದೇಕ. ಅಲ್ಲ ಬಾಡಿಗೆ ಕೊಟ್ಟಿ ಆಗರೆ ರಾಜಣ್ಣ ಕೇಳಿದ್ರೆ ರಾಜಣ್ಣ ಪ್ರಕಾರ ಈ ಊರು ದೊಡ್ಡವರು ಅಂತಂದ್ರೆ ಹೊಸ ಜೋರ್ ಜೋರಾಗಿ ಬಟ್ಟೆ ಹಾಕೊಂಡು ಎಲ್ಲ ಇರ್ಬೇಕು ಅನ್ನೋ ರೀತಿಲಿ ಹೇಳಿದ್ರು. ಈಗ ನೋಡ್ರಪ್ಪ, ಈಗ ಅದೆಲ್ಲ ಇರಲಿ, ನಂತವೆಲ್ಲಿದ್ದು ರೇಷ್ಮೆ ಪಂಚಾಯತ್ ಕೊಡ್ತಾನ್ ಬಿಡು. ಈಗ ನೋಡ್ರಪ್ಪ, ಈಗ ನೀವು 10 ವಿಚಾರಗಳನ್ನ ನೀವು ಹುಡುಕ್ಬೇಕೀಗ. ನಮ್ಮ ಊರ್ನಾಗೆ ಐತೆ ಏನಂದ್ರೆ ಬೇವಿನೆಲೆ, ಒಂಗೆ ಎಲೆ, ಲಂಟಾನ, ಸೀತಾಫಲದೆಲೆ, ವಿಷಮಧಾರಿ ಸೊಪ್ಪು, ಈ ರೀತಿ ಕಹಿ ಇರೋಂತದ್ದು 10 ಹುಡುಕೊಳ್ಳಿ. ಲಂಟಾನ ಕಣಪ್ಪ ಅಲ್ಲಕಪ್ಪ, ಅಮೃತ ಬಳ್ಳಿಯ ಹಳದಿ ಕಲರ್ ಹೂ ಬಿಡ್ತದಲ್ಲ ಸುಬ್ಬಣ್ಣ, ದತ್ತೂರಿ ಗಿಡ ದತ್ತೂರಿ, ಅದು ಅದು ಕಹಿ ಅದು. ಶಂಕರಣಂಗೆ ಒಂದಿನ ಈ ಇದಾಗ್ಬಿಟ್ಟಿತ್ತು ಸುಬ್ಬಣ್ಣ, ಗಾಯ ಗಾಯ ಎಂತದೋ ಹೇಳ್ತಾರಲ್ಲ ಇದು ಕಲ್ಲೊತ್ತು ಕಲ್ಲೊತ್ತು ಕಲ್ಲೊತ್ತಿಗೆ ಅದ್ರ ರಸ ಹಾಕಿದ್ರೆ ಗುಣ. ಅಯ್ಯೋ ಯಾರೋ ಹಂಗಂದ್ಬಿಟ್ಟು ನಾನು ಸುಮಾರು ಆಗ್ತಿಕ್ಕಪ್ಪ, ಅದು ಕರ್ರಗಾಯ್ತು ಏನೇನೇನೋ ಒಣಗೋಗ್ಬಿಡುತ್ತೆ ಅಂದ್ರೆ ಆಗ್ಲಿಲ್ಲ ಅದು. ಆಮೇಲೆ ಡಾಕ್ಟ್ರೆ ನೋಡ್ಬಿಟ್ಟು ಆಪರೇಷನ್ ಮಾಡ್ಬಿಟ್ಟು ಸರಿ ಮಾಡ್ಲಿಲ್ವಾ? ನಾನು ಅವಾಗ ಅನ್ಕಂಡಿ ಡಾಕ್ಟರ್ ಕೇಳಿದೆ, ನಾವು ಆ ಗಿಡದ್ದು ಈ ಗಿಡದ್ದು ಅಂದ್ಬಿಟ್ಟು ಹಾಕಬಾರದು, ಗಾಯ ಆಗದೆ ಇನ್ನೇನೋ ಕಣ್ ಕೆರಿತದೆ ಅಂದ್ಬಿಟ್ಟು ಕಣ್ಗು ಬಿಟ್ಕೊಳ್ಳೋದಾ? ಅಲ್ಲ ಮಾಡ್ಕೋತಾರಕ್ಕಪ್ಪ ಕೆಲವರು, ಅವೆಲ್ಲ ತಪ್ಪು. ಡಾಕ್ಟರ್ನ ನಾವು ಕೇಳಿದೀಯ ಮಾಡ್ಕೊಳ್ಳೋದು ಮೊದಲನೇ ತಪ್ಪು. ಸುಬ್ಬಣ್ಣ ಹೇಳ್ತೀನಿ, ನೀನು ಪಾನಕ ಮಾಡ್ಕೊಂಡು ಕುಡಿ ಅಂತ ಹೇಳ್ತಾ ಇಲ್ಲ, ಒಸಿ ಆ ಒಳ್ಳೆ ನಾಟಿ ಹಸುವಿನ ಗಂಜಲ ಹುಡುಕಿ ಒಂದು 5 ಲೀಟರ್ ಎತ್ತಿಟ್ಕೊಂಡಿರು ಆಯ್ತಾ. ಈ ಸೊಪ್ಪುಗಳು ನಾನು ಏನ್ ಹೇಳಿದೆ ಇವೆಲ್ಲ ಒಂದಿಷ್ಟು ತಂದು ಎಲ್ಲ ಅದನ್ನ ನೆನೆಸ್ಬೇಕು, ಎಲ್ಲ ಕಹಿ ಸೊಪ್ಪುಗಳು ಎಲ್ಲ. ಒಂದು 10 ದಿನಗಳು ಹಂಗೆ ಬಿಟ್ರೆ ಅದು ಒಂಥರ ಎಲ್ಲ ಕಳತು, ಗಾಳಿ ಆಡದಂಗೆ ನೀವು ಮುಚ್ಚಿಟ್ರೆ 45 ದಿನ ಮಡುಗು ಔಷಧಿ ತಯಾರಾಗ್ಬಿಟ್ಟಿರ್ತದೆ. ಇದನ್ನ ಅಪ್ಪ ನೀನ್ ಕುಡಿಯಕ್ಕಲ್ಲ, ಇಲ್ಲಿ ಅವ್ರಿಗೂ ಕುಡ್ಸಕ್ಕೂ ಅಲ್ಲ, ಸರಿ ಸರಿ ಗಿಡಗಳಿಗೆ ಕಣೆ ಟಾನಿಕ್ ಒಳ್ಳೇದಾಯ್ತು. ಗಿಡಗಳಿಗೆ ಹಂಗೆ ತಕೊಂಡು ಸುರಿದ್ಬಿಟ್ಟಿಯೇ ಅದಕ್ಕೆ ಎಷ್ಟು ಪ್ರಮಾಣದ ನೀರು ವಿಷಯ ನೋಡಪ್ಪ. ಅದು ಅಲ್ಲ, ಈಗ ಈ ಸೊಪ್ಪನ್ನೆಲ್ಲ ನಾವು ತಗೊಂಡೋಗ ಹಾಕಿದ್ರೆ ಎಷ್ಟು ಸಿಕ್ಕದಪ್ಪ ರಸ ಅಂದ್ಬಿಟ್ಟು ನೀರ್ ಹಾಕೊಳ್ಳೇಬೇಕು ಹೇಳು. ಇಲ್ಲ ಅಂದ್ರೆ ಹಂಗಂಗೆ ಗಿಡ ಕೊಡದ್ಬಿಟ್ರೆ ಗಿಡ ಉಳ್ಕೊಂಡವ ನೋಡಪ್ಪ. ಪವರ್ಫುಲ್ ಇರ್ತದಲ್ಲ ರಾಜಣ್ಣ, ಚೆನ್ನಾಗ್ತದೆ ಅಲ್ಲಕಪ್ಪ, ಪವರ್ಫುಲ್ ಅಲ್ವಾ ಅದು? ಅಲ್ಲ ಇದಾಗಿರ್ತದೆ ಸ್ಟ್ರಾಂಗ್ ಆಗಿ. ಪಾನಕಕ್ಕೆ ಔಷಧಿಗೆ ನೀರ್ ಹಾಕೊಳ್ಳೋದ್ ನಿನ್ನ ಕಲ್ಸ್ಬೇಕಾ? ಅದೇ ಬಿಡಪ್ಪ, ಅದ್ ಮಾಡ್ತೀನಿ ಅಂತ ಹೇಳಿದ್ರೆ ಬಹಳ ಇಷ್ಟ ಅವ್ನಿಗೆ. ಅಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದು ಮೇ ಮುಖ್ಯವಾಗಿ ಕುಡಿತಾನ ಸುಬಣ್ಣ. ಪಟ್ಟಾಗಿ ಬೇರೆಯವ್ರ ಮೇಲೆ ನೋಡಿತಾನೆ, ಅವ್ರ ಮನೆಗೆ ಹೋಗಿ ನೀರ್ ಮಜ್ಜಿಗೆ ಕುಡಿಯುವ. ನಮ್ಮ ಮನೆಲ್ಲ ತಯಾರು ಮಾಡಕ್ ಜಾಸ್ತಿ ನೀರೇ ಹಾಕಿರ್ತಾನೆ. ಅದಿರ್ಲಿ, ಇದು 1 ಲೀಟರ್ಗೆ 10 ಲೀಟರ್ ಹಂಗೆ ನೀರ್ ಸೇರ್ಸ್ಬೇಕು ಆಯ್ತಾ. ಕಸ ಇದು ವಾಸನೆ ಸ್ವಲ್ಪ ಘಾಟು ಇರ್ತದೆ, ಹಾಗಂತ ನಾವೇನು ಎದುರ್ಕೋಬೇಕಾಗಿಲ್ಲ. ಕೀಟಗಳಿಗೆ ವಸಿ ತೊಂದರೆ ಆಗುತ್ತೆ, ತೊಂದರೆ ಆಗ್ಲೇಬೇಕು ಅಂತಾನೆ ಹಿಂಗ್ ಮಾಡುದು. ಹಿಂಗೇನೆ ಬೇವಿನ ಕಷಾಯನು ಮಾಡ್ತಾರೆ. ಈಗ ಬೇವಿನ ಕಷಾಯ ಸಂಕ್ರಮಣ ನೀವು ನಂಬಕ್ಕಿಲ್ಲ, 84 ಜಾತಿ ಕೀಟಗಳು, ಆಮೇಲೆ 4-5 ಜಾತಿ ರೋಗಗಳು, ಆಮೇಲೆ ಸುಮಾರು 11 ಜಾತಿ ಬೇರು ತಿನ್ನೋ ಹುಳುಗಳಿರ್ತವೆ, ನೆಮಟೋಡ್ಸ್ ಅಂತ ಕರೀತಾರೆ. ಅದ್ ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಾನಿ ಮಾಡ್ತಾ ಇರ್ತವೆ. 84 ಜಾತಿ ಕೀಟ, 4 ಜಾತಿ ರೋಗ, 11 ಜಾತಿ ಈ ಬೇರು ತಿನ್ನೋ ಹುಳುಗಳನ್ನ ಇದು ಕಂಟ್ರೋಲ್ ಮಾಡ್ತದೆ. ಬೇವು ನೋಡಪ್ಪ, ಆದ್ರೆ ಬೇವಿನ ಬೀಜ ರಾಜಣ್ಣ, ಬೇವಿನ ಬೀಜ ಏನ್ ಮರ ಅದೆ ಕೆಳಗಡೆ ಹಣ್ಣು ಬಿಟ್ಟಿರ್ತದೆ, ಬೀಜ ಬಿಟ್ಟಿರ್ತದೆ ಅಂತ ಹೋಗಿ ಹಂಗೆ ತಗೊಳಂಗಿಲ್ಲ. ಆ ಬೀಜಕ್ಕೆ ಯಾವ್ದೇ ಬೂಜು ರೋಗ ಬಂದಿರಬಾರ್ದು ಸುಬ್ಬಣ್ಣ. ಅದೇಂಗ ನಮ್ ಗೊತ್ತಾಗದದು ರೋಗ ಬಂದಿಲ್ಲ ಬರ್ದದೆ ಅಂತ? ಕಣಪ್ಪ ಹಿಂಗ್ ನೋಡಿದ್ರೆ ಗೊತ್ತಾಗಿಲ್ವಾ, ಬಿಳಿ ಬಣ್ಣಕ್ಕೆ ಬಂದಿರುತ್ತೆ, ಬೂದ್ ಬಣ್ಣದ ಒಂದು ಒಳ್ಳೆ ಪುಡಿ ತರ ಬರ್ತದೆ ಅಲ್ಲಿ, ಅಂತ ಬೀಜಗಳನ್ನ ತಗೋಬಾರ್ದು. ಸರಿ ಸರಿ ಸರಿ. ಶಂಕರಣ್ಣ, ಇದು ರೋಗ ಗುಣ ಮಾಡಕ್ಕೆ ಬೇವ್ ಹಾಕ್ತಿವಿ ನಾವು, ಬೇವ್ಗೆ ರೋಗ ಬರ್ತದೆ ಅಂತಂದ್ರೆ ಅದು ಇನ್ನಿ ಅಂತ ಹಾಕಿ ನೋಡ. ಅಲ್ಲ ಕಣಪ್ಪ, ಈಗ ಪ್ರಕೃತಿನಲ್ಲಿ ಒಂದಕ್ಕೊಂದು ಸರಪಳಿ ಮಾಡೇ ಮಾಡಿದವನೆ. ಇಲ್ಲ ಅಂದ್ರೆ ಯಾವ್ದು ಸಹ ಸುಮ್ನೆ ಉಚ್ಚಾಪಟ್ಟೆ ಬೆಳೆಯಂಗಿಲ್ಲ. ಎಲ್ಲೋ ಒಂದ್ ಕಡೆ ಸಾಕು. ಅದು ಅದೇ ಇದ್ಮಂತಾರಲ್ಲ ಸುಬ್ಬಣ್ಣ, ಬ್ಯಾಲೆನ್ಸ್ ಅಂತ. ಅದೇನೋ ಸಮವಾಗಿ ಕಾಪಾಡ್ಕೊಳ್ಳೋದು, ತೂಕಕ್ ಬರ್ಬೇಕು. ಸರಿಕಪ್ಪ, ಎಲ್ಲೂ ಸಮವಾಗಿದ್ರೆ ಕಯ್ಯ ಜೀವನವೇ ಹಂಗೇಲ್ವಪ್ಪ. ಈಗ ನೀನು 1 ಕೆಜಿ ತೂಕ ಇರುವಂತದ್ದು, ಈ ಬೂಜ್ ಇಲ್ದೇ ಇರುವಂತದ್ದು ಬೇವಿನ ಬೀಜಗಳು ತಗೋಬೇಕು. ಅದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದಕ್ಕೊಂದ್ 2 ಲೀಟರ್ ಗಂಜಲ ಅಥವಾ ಕುದಿಯೋ ನೀರು ಅದನ್ನ ಹಾಕ್ಬಿಟ್ಟು 2 ದಿನ ಹಂಗೆ ಮಡಗಬೇಕು. ಮಡಗಾದ್ಮೇಲೆ ಅದನ್ನ ಎಮ್ಮೆದು ಆಯ್ತಕ್ಕಪ್ಪ, ಗಂಜಲ ಅಂದ್ರೆ ಬರೀ ಹಸಂದೇ ಆಗ್ಬೇಕಾ, ಕುರಿದು ಆಯ್ತದೆ ಆಡದು ಆಯ್ತದೆ ಆಗಕ್ಕಿಲ್ವಾ? ಅಲ್ಲ ಕಣಪ್ಪ, ಈಗ ಪರಿಣಾಮ ಹೆಂಗಿರ್ಬೇಕು ಅಂತ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ನೀನು ನಾಟಿ ಹಸುದೆ ತಗೋಬೇಕು. ತಗೋ ಹತ್ಲಾಗಿ ಅದಕ್ಕೇನಂತೆ ತಗಬಹುದು. ಈಗ ನಾನು ಹೇಳೋದು ಗಂಜಲ ಅಂತಂದ್ರೆ ಇವ್ದು ಆಗಕ್ಕಿಲ್ವಪ್ಪ, ಯಾಕೆ ನಲ್ಲಿ ನೀರೇ ಹಿಡಿದು ಬಿಡು ಹೇಳದ್ ಕೇಳ ನೋಡಪ್ಪ. ಏನ್ ರಾಜಣ್ಣ, ಈಗ ನೋಡು ಹಿಂಗ್ ಮಾಡ್ಕೊಂಡ್ಯೋ ಇಲ್ವೋ, 1 ಲೀಟರ್ ನೀರ್ ಬೆರೆಸ್ತೀಯ, ಅದನ್ನ ಸ್ವಲ್ಪ ಸೋದಿಸ್ಬೇಕು. ಯಾಕಂದ್ರೆ ನೀ ಹಂಗೆ ಹಾಕಿದ್ರೆ ಸಿಂಪರಣೆ ಮಾಡಕ್ ಆಗಕ್ಕಿಲ್ಲ, ಸಿಕ್ಕಾಕತ್ತದೆ ಅದು, ಸಿಕ್ಕಾಕತ್ತದೆ, ತಡ ಆಯ್ತದೆ. ಪದೇ ಪದೇ ಪದೇ ಅದನ್ನ ಕ್ಲೀನ್ ಮಾಡ್ಕೊಂಡು ಮಾಡ್ತಿರ್ಬೇಕು, ಆಗಕ್ಕಿಲ್ಲ ಅದು. ಅವಾಗ ಅದನ್ನ ಸಿಂಪರಣೆ ಮಾಡೋದ್ರಿಂದ ಸುಮಾರು ಕೀಟ ನಿಯಂತ್ರಣ ಆಯ್ತದೆ. ಆಮೇಲೆ ಈಗ ಹಾಗಂತ ನೀ ಸೋದಿಸ್ಬಿಟ್ವಿ ಅದ್ರದೆಲ್ಲ ಹೊರಟೋಯ್ತಲ್ಲ ಅಂತ ಯೋಚನೆ ಮಾಡಂಗಿಲ್ಲ. ಅದೇನ್ ತ್ಯಾಜ್ಯ ಉಳಿತದೆ ಅದನ್ನ ಗಿಡದ ಬುಡಕ್ ಹಾಕಬಹುದು ಹಾಕಬಹುದು ಗೊಬ್ಬರ ಆಯ್ತದೆ. ಅಲ್ಲೂ ಇರ್ತಲ್ಲಪ್ಪ ಈ ಬೇರ್ತಿನ ಹುಳಗಳು ಇರ್ತವಲ್ಲ ಅವುಗಳ ಕೆಲಸ ಆಗಕ್ಕಿಲ್ಲ, ಅಲ್ಲಿ ಪಾದ ಬಿಚ್ಚಾಕ ಆಗಕ್ಕಿಲ್ಲ, ಅವುಗಳ ಕೆಲಸ ನಡೀತದೆ, ಕೆಲಸ ಮಾಡ್ತದೆ ಮಾಡ್ತದೆ. ಈಗ ಇವ್ ನೋಡಿದ್ರೆ ಕಮಲಕ್ಕ ರಾಜಣ್ಣ ಅದೇನೋ ಎರಡ್ ಮೂರ್ ಟೈನಲ್ಲಿ ಇವಳು ಮಾಡ್ಕೊಳ್ಳೆ, ಅದೇನೋ ಸೊಪ್ಪುಗಳೆಲ್ಲ ಕಲೆಕ್ಟ್ ಮಾಡ್ತಾವಳೆ ಅನ್ಸುತ್ತೆ. ಅದೇ ಕನಪ್ಪ ಇನ್ಯಾವ ಸೊಪ್ಪು ಕಲೆಕ್ಟ್ ಮಾಡ್ಕೊಂಡು ಮೂಟೆಯಲ್ಲಿ ತುಂಬಿಟ್ಟು ಇಟ್ಟವಳೆ ಅಂತಂದ್ರೆ ಅದೇ, ಇಲ್ಲಾಂದ್ರೆ ಸೊಪ್ಪು ಬಾಡೋಗಕ್ಕಿಲ್ವಾ? ಆಮೇಲೆ ಮಾಡಕ ಇಲ್ಲಿ ವಸಿ ಸೋಪನ್ ಪುಡಿ ಬೇಕು. ಹೇಳು ಹೇಳು ಸೋಪನ್ ಪುಡಿ ಯಾಕೆ ಉಪಯೋಗಿಸ್ಬೇಕು? ಸೋಪನ್ ಪುಡಿ ಇವೆ, ಅದೇ ಸ್ಪ್ರೇ ಮಾಡಿದಾಗ ವಸಿ ಸುಲಭದಲ್ಲಿ ಹೋಗ್ಲಿ ಅಂತಲಪ್ಪ. ಅದು ಒಂಥರ ನಿಜ ರಾಜಣ, ಯಾವ ಸೋಪನ್ ಪುಡಿ ಯಾಕಪ್ಪ ಹಾಕ್ತಿವಿ ನಾವು ಗೊತ್ತಾಗಕ್ಕಿಲ್ಲ ಹೇಳು. ಈ ಸೋಪನ್ ಪುಡಿ ಏನ್ ಮಾಡ್ತದೆ ಅಂದ್ರೆ, ನೀನ್ ಯಾವ್ದೇ ನೀರ್ಗ ಹಾಕು ಅದು ಚೆನ್ನಾಗಿ ಹರಡ್ಕೊಳಕ್ಕೆ ಸಹಾಯ ಮಾಡ್ತದೆ. ಈಗ ನೀನ್ ಸ್ಪ್ರೇ ಮಾಡಿದಾಗ ಹೆಂಗಪ್ಪ ಬೀಳುತ್ತೆ ತುಂತುರು ಅನ್ ಹೆಂಗ್ ಬೀಳುತ್ತೆ, ಅದ್ ಎಲೆ ಮೇಲೆ ಗಪ್ಪ ಅಂತ ಅಲ್ಲೇ ಕೂತ್ ಬಿಟ್ರೆ ಏನ್ ಪ್ರಯೋಜನ? ನೀನ್ ಹಾಕಿದ್ದು ಇದು ಜಾರ್ಕೋಬೇಕು, ಆ ಎಲೆ ಮೇಲೆ ಹರಡ್ಕೋಬೇಕು, ಜಾರ್ಕೋಬೇಕು. ಸರಿ, ಅದಕ್ಕೆ ಸೋಪನ್ ಪುಡಿ ಕೆಲಸ ಮಾಡ್ತದೆ. ಇವ್ ಲೆಕ್ಕಾಚಾರ ಗೊತ್ತಾಯ್ತು ಈಗ. ಅದೇ ನೀನ್ ಅವತ್ತು ಉಂಗುರ ಬಿಚ್ಚಕ್ಕ ಇಲ್ಲ ಅನ್ಬಿಟ್ಟು ಸೋಫಾಸ್ಬಿಡ್ತು ನೋಡು, ಅದನ್ನ ನೋಡು ನೆನ್ಪೆ ಹಂಗ ಇಟ್ಟಿದನು. ಉಂಗ್ರ ಉಂಗ್ರ ಉಂಗುರದ ಮಹಿಮೆ ಇದು ಉಂಗುರವಾ? ಏ ಅದು ಗೊತ್ತಿಲ್ಲ ಸುಬ್ಬಣ್ಣ. ಒಸಿ ಲೂಸ್ ಆಯ್ತಿತ್ತು ಕಪ್ಪ, ಸೆಡ್ಲ ಸೆಡ್ಲ ಆಯ್ತಿತ್ತಲ್ಲ ದಾರ ಸುತ್ಕೊಂಡಿದ್ದಿ, ಅದು ಏನಾಗೋಯ್ತು ಟೈಟ್ ಆಗಿ ಕೂತ್ಕೊಬಿಟ್ಟದೆ, ತೆಗಿಯಕ್ಕೆ ಆಗ್ಲಿಲ್ಲ. ಆಮೇಲೆ ಇವ್ನು ಹೇಳ್ದಂಗೆ ಸೋಪ್ ನೀರ್ ಹಾಕ್ಬಿಟ್ಟು ಏನ್ ಹಿಡ್ಕ ಎಳದು ಎಳದು ಇವ ಕೈನ ಮುರ್ದಾಕ್ಬಿಡೋಣ ಅವತ್ತು ಬೆರಳನೆ. ಅಯ್ಯೋ ರಾಜಣ್ಣ ನೋಡ್ಬೇಡ ಅಂತಾನೆ ಇವನ್ ಏನ್, ನನ್ಗೂ ಗೊತ್ತಿರ್ಲಿಲ್ಲ ಇವನ್ ಐದ್ ಬೆರಳಿಗೂ ಹಾಕವನೆ ಅಂತ. ಮೊನ್ನೆ ಫಂಕ್ಷನ್ ಆಗಿ ಸಿಕ್ಕಿದ್ದ. ಈಗ ಏನಪ್ಪ ಅಪರೂಪಕ್ಕೆ, ನಾವಂತೂ ಇಲ್ಲಿ ಪ್ರತಿ ಭಾನುವಾರ ಬಂದೇ ಬರ್ತೀವಿ, ಶನಿವಾರ ಭಾನುವಾರ ನಮ್ಗೆ ಇನ್ನೇನ್ ಕೆಲಸ ಇದ್ದದು ಬರ್ತೀವಲ್ಲ. ಆವತ್ತಿವನು ಮೊದಲನೇ ಸಲ ಕೈ ಕೊಟ್ಟ, ಓ ಸುಬ್ಬಣ್ಣ ಬಂದಿದ್ಯಲ್ಲಪ್ಪ ಖುಷಿ ಆಯ್ತು ಅಂತ. ನಾನು ಎಪ್ತಿ ಮಾಡಿರ್ಲಿಲ್ಲ ಸರಿ ಅನ್ಕೊಂಡು ಹಿಂಗಂದೆ, ಪದೇ ಪದೇ ಕೊಡ್ತಾವನೆ ಯಾಕಪ್ಪ ಹಿಂಗೆ ಅನ್ಕೊಂಡು ಉಂಗುರ ಹಾಕೊಂಡ್ಬಿಟ್ಟವನಲ್ಲ ಅದ್ ಕೇಳಲಿ ಅಂತ ಇವನು. ಸುಬ್ಬಣ್ಣ ಈಗ ಬಂದ್ಯಾ ಅಂತ ಕೈ ಕೊಡ. ಸುಬ್ಬಣ್ಣ ಹಂಗು ಹೇಳಿಲ್ಲ, ಆಮೇಲೆ ನೀನ್ ಮಾಡೋದು ಸುಮ್ಮನ. ಇದ್ ಏನ್ಲ ಚುಚ್ಚ ಐತೆ, ಇದ್ ಏನ್ಲ ಪುಣ್ಯಕ್ಕೆ ನಿನ್ ಕೈಯಾಗ ಬರೀ ಐದೇ ಬೆರಳು ಮಡಗವನೆ ಮಾಡ್ತಾನೆ, ಸಿಕ್ಬಿಟ್ರೆ ಹಿಂಗ್ ವಾರ ಮಾಡ್ಕೊಂಡು ಕೈ ಮುಗಿತಾನೆ ಕಾಣ್ಬೇಕು ಹಿಂಗೆ. ಆಮೇಲೆ ರಾಜಣ್ಣ ಇನ್ನೊಂದಾಗಿತ್ತಲ್ಲ, ಐದ್ ಬೆರಳು ಅಂದಲ್ಲಪ್ಪ ನಾನು ಹಾಕ್ತಿದ್ದೆ ನಾಲ್ಕ್ ಬೆರಳಿಗೆ, ಐದ್ ಬೆರಳು ಎಬ್ಬೆಟ್ಟು ಒಂದ್ ಬಿಟ್ಬಿಡ್ತಿದ್ವಿ. ಅದಕ್ಕೆ ಒಬ್ಬ ಏನ್ ಮಾಡ್ಬಿಟ್ಟ, ಏನ್ ಐದ್ ಬೆರಳಿಗೂ ಉಂಗ್ರ ಹಾಕತಿ ಅಂತೆಲ್ಲ ನೀನು ಐದ್ ಬೆರಳಿಗೂ ತೋರಿಸು ಅಂತ ಅಂದ. ನಾನ್ ನಾಲ್ಕೇ ಬೆರಳಿಗೆ ಹಾಕಿದಿಕ್ಕಪ್ಪ ತೋರಿಸ್ತಿ, ಮತ್ ಐದ್ ಬೆರಳು ಅಂತಾರಲ್ಲ ಅಂದ್ಮೇಲೆ ನಾನೇನ್ ಮಾಡಿದಿ ಎಬ್ಬೆರಳಿಗೂ ಹಾಕಕ್ ಶುರು ಮಾಡ್ಬಿಟ್ಟಿಕಪ್ಪ. ಅದೇನೋ ಕೆಲಸ ಕೆಲಸ ಮಾಡುವಾಗ ತೆಗೆದ್ ಬಿಡ್ತೀನಿ ಅಷ್ಟೇ, ಅದು ಕೆಲಸ ಮಾಡಕ್ ಆಗಿಕ್ಕಲ್ಲ ಎಬ್ಬೆಟ್ಗೆ ಹಾಕೊಂಡು. ಕೆಲವರೆಲ್ಲ ಹಂಗುವೆ ಏನ್ ನೋಡಪ್ಪ ಎಬ್ಬೆಟ್ಗೆ ಯಾರಾದ್ರ ಹಾಕಾರ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಆಡ್ಕೊಳಕ್ ಶುರು ಮಾಡ್ಬಿಟ್ಟಿ. ಬವ್ವಾ ಬವ್ವಾ ಏನವ ಬೇವ್ತೋ ಬಿಟ್ಟಿದೆ ಅಲ್ಲವಾ? ಅಲ್ಲ ಕಮಲಕ್ಕ ಮದ್ವೆ ಮನೆಗೆ ಹೋಗೋಳು ಸಂಕ್ರಣ್ಣ ಹೇಳ್ಬಿಟ್ಟಲ್ವಾ ಹೋಗೋದು ಅನ್ಕೊಂಡೆ ಕಣ್ಣ, ಎಷ್ಟ್ ದಿನ ಆಗಿತ್ತು ಸಂಕ್ರಣ್ಣ? ಅದಕ್ಕೆ ಕವಾ ಅಯ್ಯೋ ಉಣ್ಕೊಂಡೆ ಬಿಸ್ಲ ಅಲ್ಲಿಂದ ಓಡ್ಕೊಂಡ್ ಓಡ್ಕೊಂಡ್ ಬಂದೆ. ಉಂಡಾದ್ಮೇಲೆ ನಡೆಯೋದೇ ಕಷ್ಟ, ಕುಂತ್ಕೊಬಿಡ್ಬೇಕಾಯ್ತು. ನೀನ್ ನೋಡು ಅದೇ ಬೇಗ ಮುಗಿಸ್ಕೊ, ಮೊದಲನೇ ಪಂಕ್ತಿ ಕೂತ್ಕೊಳಕ್ ಆಯ್ತಿರ್ಲಿಲ್ವಾ ನೀನು? ಅದೇಂಗಣ್ಣ ಮನೆದು ಕಣ್ಣ ಅಂದ್ರೆ ನಮ್ಮ ನೆಂಟ್ರದೇನೆ, ಹಂಗಾರ ಇರ್ಲೇಬೇಕು. ಕೂತ್ಕೊಂಡ ಇನ್ನು ಬಿಸ್ಲಿತ್ತ, ಓಡ್ಕೊಂಡ್ ಓಡ್ಕೊಂಡ್ ಓಡ್ಕೊಂಡ್ ಬಂದೆ ನೀವೆಲ್ಲ ಬಂದ್ಬಿಟ್ಟಿರ್ತೀರಾ ಅಂತ. ಕೊನೆ ಪಂಕ್ತಿ ಅಂದ್ಮೇಲೆ ನಿನಗೇನು ಐಟಮ್ಗಳು ಸಿಕ್ಕಿಲ್ಲ ಹಂಗಾರೆ? ಸಿಗದೇ ಇದ್ರೋಯ್ತು ಬಿಡಣ್ಣ. ನಾವು ನಮ್ಗೆ ಮೊದಲನೇ ಪಂಕ್ತಿಗೆ ಕೂತ್ಕೊ ಊಟ ಮಾಡ್ಕೊ ಬಂದ್ಬಿಟ್ಟಿ ನಾನು. ಎಲ್ಲ ಹಾಕುದ್ರಕವ ಏನೇನ್ ಮಾಡಿದ್ರಿ ಎಲ್ಲ? ನಿನ್ ಬರೀ ಸಾಂಬಾರ್ ಅನ್ವಾ? ಅಷ್ಟೇ. ಅಯ್ಯೋ ಶಿವನೇ, ಕೊನೆ ಪಂಕ್ತಿವರೆಗೂ ಇರ್ಬಾರ್ದು ಕಣಪ್ಪ. ಇಷ್ಟೊತ್ತು ಮದ್ವೆ ಕರ್ನಿಲ್ಲ ಮದ್ವೆ ಕರೀನಿಲ್ಲ ಅಂತಿದ್ದೆ, ಈಗ ನೋಡಿದ್ರೆ ಮೊದಲನೇ ಪಂಕ್ತಿ ಹೋಗಿದ್ದೆ. ನಾನ್ ಬೇರೆ ಮದ್ವೆ ಹೋಗಿದ್ದೆ ಕಣ್ಬಿಡು, ಬೇರೆ ವಿಷಯ. ಅದಕ್ಕೆ ಇಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಏನವಾ ಕಮಲವಾ, ಸಮಾಚಾರ ಚೆನ್ನಾಗಾಯ್ತವ ಮದ್ವೆ? ತುಂಬಾ ಚೆನ್ನಾಗಾಯ್ತು. ಅದೇನ ಮೂಟೆ ತುಂಬಿಡ್ಗಿದ್ಯಲ್ಲ ಅಮ್ಮೂಲಲ್ಲಿ, ಮನೆ ಮೂಲೆಯಲ್ಲಿ ಕಷಾಯ ಮಾಡಕ್ಕೆ ಅಂತ ಏನೇನೋ ಮಾಡ್ಕೊಂಡು. ಅದೇನ ಎಲೆಗಳನ್ನೆಲ್ಲ ತುಂಬ ನೋಡಿದೆ ಹಂಗು ಮೇಲ್ಗಡೆ ಒಸಿಯ, ಆಮೇಲೆ ಒಸಿ ಮೂಟೆ ಅದನ್ನ ನೋಡಿದಿ, ಎಲೆ ಒಳ್ಳೆ ಮೆತ್ತ ಮೆತ್ತಗೆ ಸಿಗ್ತಾ ಇದೆ. ಅದೇನ್ ಬರೀ ಎಲೆನೆ ತುಂಬಕೊಂಡಿದ್ದಲ್ಲ ಬೇವನೆಲೆ ಆಮೇಲೆ ಅದೆಂತೆಂತ ಕಣ ಕಷಾಯಕ್ ಬೇಕಲ್ಲ ಈ ಔಷಧಿಯ ಸಸ್ಯ ಅಂತಲ್ಲ ಎಲೆಗಳನ್ನೆಲ್ಲ ಕಿತ್ಕೊಂಡ್ಬಂದ್ ಇಟ್ಕೊಂಡಿದೀನಿ. ಅದಲ್ದೆ ಮೊನ್ನೆ ದಿನ ನಮ್ಮ ಸ್ತ್ರೀ ಶಕ್ತಿ ಸಂಘಕ್ಕೆ ಕೃಷಿ ಇಲಾಖೆಯಿಂದ ಬಂದಿದ್ರು. ಅವರು ಈ ಜೈವಿಕವಾಗಿ ಕೀಟ ನಿಯಂತ್ರಣ ಮಾಡೋದ ಹೆಂಗೆ, ಕೀಟನಾಶಕಗಳನ್ನ ತಯಾರು ಮಾಡೋದ ಹೆಂಗೆ ಅಂತ. ಈಗ ಸುಮ್ನೆ ರಾಸಾಯನಿಕ ಅನ್ನೋ ಬದಲು ಈ ಜೈವಿಕ ವಿಧಾನದಿಂದ ಯಾವ ರೀತಿ ಕೀಟನಾಶಕನ ನಾವು ತಯಾರಿ ಮಾಡಿಕೊಂಡು ಕೀಟಗಳನ್ನ ನಾಶ ಮಾಡಬಹುದು ಅಂತ. ಅದರಿಂದ ದುಡ್ಡು ಉಳಿತಾಯ ಆಯ್ತಲ್ವಾ. ಅದಕ್ಕೆ ಏನ್ ಮಾಡಿದ್ರಿ, ನಮ್ ಮನೆ ಸುತ್ತಮುತ್ತ ಇರೋ ಈ ಇಪ್ಪೆ ಇದು ಇಪ್ಪೆ ಸೊಪ್ಪು ವಂಗೆ ಸೊಪ್ಪು ಬೇವಿನ ಸೊಪ್ಪು ಅವ್ಯಾವ್ಯಾವ ಸುಮಾರವೆ. ಇನ್ಯಾವ್ದು ಸುಬ್ಬಣ್ಣ ಕೈ ಇರೋದು ದತ್ತೂರಿ ಗಿಡ ಅವೇನ ಅವೆಲ್ಲ ಕೈ ಮನೆ ಸುತ್ತ ಹೋಗಿ ನಾನ್ ನೋಡ್ಲ ಅಲ್ಲಕ್ಕಪ್ಪ ರೋಡ್ ಕಾಣಕ್ಕಿಲ್ವಾ ಚೆನ್ನಾಗಾಯ್ತು ಕೈ. ಅದೇ ತೋಟ ಅಂತ ಬೆಳೆದಿರೋ ನಾವು ಕಣಪ್ಪ ನೀನ್ ತೋಟದಂಗ್ ಬೆಳೆಸ್ಕೊಂಡಿದ್ಯಾ ಕೇಳಿದ್ರೆ ಬೇಕಾಯ್ತದೆ ಬೇಕಾಯ್ತದೆ ಅಂತೀಯ. ರಾಜಣ್ಣನ್ ನೋಡು ಏನಾದ್ರು ಮಡ್ಗವನ ಎಲ್ಲ ಕಿತ್ತು ಕಿತ್ತು ಕಿತ್ತು ಔಷಧಿ ಮಾಡ್ಕೊಂಡ್ಬಿಟ್ಟವನೆ. ಔಷಧಿ ಮಾಡ್ಕ ಕುಡ್ದು ಕುಡ್ದಂಗ ಆಗಿರೋದು. ಅವ್ನ್ ಕುಡಿತಿಲ್ಲ ಕಣಪ್ಪ ಗಿಡ ಹಾಕ್ಬೇಕು ಅಂತ ರೆಡಿ ಮಾಡವನೆ. ಬೇಡಕ್ಕಪ್ಪ ಆಮೇಲೆ ಟಿಕೆಟ್ ಕೊಟ್ಬಿಟ್ಟೆ ಸುಮ್ ಕೂತ್ಕೋಕಿಲ್ಲ ಬಿಡಕವ್ವ. ರಾಸಾಯನಿಕ ಐತಾ ಇನ್ನು ಒಳ್ಳೇದು ಕವ್ವ. ಅದಾಗ ನಾವು ಕುಡಿಯಕ್ ಅದ್ದವಾದ ಕಷಾಯ ಮಾಡ್ಬಿಟ್ಟು ಇರ್ತದೆ. ಏನಿದ್ರು ನೀ ಮಾಡ್ತಿದ್ದಲ್ಲ ಕಷಾಯ ಮನುಷ್ಯರು ಕುಡಿಯೋದು, ಅದ್ ಬೇಕಾದ್ರೆ ಮಾಡ್ಕೊಡು ಕುಡಿತೀನಿ ಮಾಡ ತುಂಬಾ. ಅದಕ್ಕೂ ಎಲೆ ಐತೆ ಅದ್ರಲ್ಲಿ ಕೊಡ್ತೀನಿ ಸುಮ್ನಿರು. ಯಾವ್ದು ಆದ್ರೂ ಅಷ್ಟೇ, ಅಮೃತ ಆದ್ರೂ ಅಷ್ಟೇ, ಅತಿ ಆದ್ರೂ ವಿಷವೇ. ಕಷಾಯ ಮಾಡ್ಕೊಡ್ತಾಳೆ ಅನ್ಬಿಟ್ಟು ಹೊಟ್ಟೆ ತುಂಬಾ ಕುಡಿದ್ರೆ ಅದು ಎಫೆಕ್ಟ್ ವಿಷ ಆಗ್ಬಿಡ್ತದೆ. ಎಷ್ಟು ಕೊಡ್ತಾಳೆ ಅಷ್ಟೇ ಕುಡಿಬೇಕು ನೀನು. ಅದೇ ಜಾಸ್ತಿ ಕೊಟ್ಬಿಡ್ತಾಳೆ ಅನ್ಬಿಟ್ಟು ಇವ ಹೊಟ್ಟೆ ಕಿಚ್ಚಗಾರ ಹೇಳ್ತಾನೆ. ಹಿತಮಿತವಾಗಿರ್ಲಿ ಅಂತ ಔಷಧಿ ಕಲ ಅದು ಔಷಧಿ ಊಟ ಅಲ್ಲ ಕಲ ಔಷಧಿ ಔಷಧಿ ಸರಿ ಅಷ್ಟೇ ಮಿತವಾಗಿ ಮಾಡ್ಬೇಕು. ಈಗ ಎಲ್ಲಿಗೆ ಬಂದ್ರು ಅಲ್ಲಿಗೆ ಬರ್ತಾನೆ. ಯಾವ್ದು ಹೆಚ್ಚಿಗೆ ತಿನ್ಬೇಡ ನೀನು ಅಂದಂಗೆ ಎಲ್ಲಾನು ಕಟ್ ಕಟ್ ಮಾಡೋದಿವ ಚೆನ್ನಾಗಿರ್ಲಿ ಅಂತ ಕಂಡಣ್ಣ. ನೀನು ಈಗ ರೇಷ್ಮೆ ಪಂಚೆ ಕೊಟ್ಟು ಅವನ್ಗೆ ಕರ್ಕೊಂಡೋಯ್ತೀನಿ ಅಂತ ಹೇಳಿದ್ಯಾ, ನೀ ಅಲ್ಲಿ ತನಕ ಚೆನ್ನಾಗಿರ್ಬಾರ್ದಾ? ನಿಜ ನಿಜ ನಿಜ. ಅದಕ್ಕಾಗಿ ಇವನ್ ಇವನ್ ಕಷಾಯ ಕುಡ್ಕೋಬೇಕು. ರೇಷ್ಮೆ ಪಂಚೆ ಕೊಡಕರ ಇರ್ಬಾರ್ದು ನೀನು ಅಲ್ಲಿವರ್ಗ ಮಾತ್ರ. ಆಮೇಲೆ ಟಿಕೆಟ್ ಅಂದ್ಯಾ ನೋಡ್ದ ಕಮಲವ ಅಂದಿಲ್ವಾ ಇವ್ನ್ ನಂಬಕ್ ಅದ್ದವ ಇವ ಇವನ್ನ ಸುಮ್ ಕೂತ್ಕೋ ಇವ ಏನು ಡಬಲ್ ಗೇಮ್ ಮಾಡ್ತಾನೆ ಇವ. ಈಗ ಅಲ್ಲ ಕಣಪ್ಪ ಈಗ ಏನೋ ಕೇಳ್ತಾವನೆ ಇವನ್ ಜಮೀನ್ ಸುತ್ತ ಅದ್ ಯಾವ್ದಪ್ಪ ಕಳೆ ಬೆಳೆದಿರೋದು ನೋಡ ಸುಬ್ಬಣ್ಣ. ಕೆಂಪ ಸತ್ತಿ ಪಟ್ಟಣಕ್ ಹೋಗಿ ಹೋಗಿ ಹೋಗಿ ಇಂಗ್ಲಿಷ್ ಪದಗಳನ್ನೆಲ್ಲ ಕಲ್ತ್ಕೊಬಿಟ್ಟವ್ನೆ ಡಬಲ್ ಗೇಮ್ ಅಂತ. ಅದೇಕ್ ನಮ್ಮ ನಮ್ಮ ಅಣ್ಣನ ಮಕ್ಕಳೆಲ್ಲ ಬರೀ ಹಂಗೆ ಮಾತಾಡ್ತಕ್ಕವ ಎಲ್ಲ ಬರೀ ಇಂಗ್ಲಿಷ್ ಪದಗಳ ಮಧ್ಯೆ ಸೇರ್ಸ್ಕ ಸೇರ್ಸ್ಕ ಮಾತಾಡ್ತಾವೆಲ್ಲ ನನಗೂ ಹೊಸಿ ಕೇಳಿ ಕೇಳಿ ಬಂದ್ಬಿಟ್ಟ. ಅವುಗಳ ಬುದ್ಧಿ ಎಲ್ಲ ನೀನ್ ಕಲ್ತ್ಕೋಬೇಕ್ರೆ ನಿನ್ ಬುದ್ಧಿ ಅವಾಗ ಕಲ್ಸಕ್ ಹೋಗ್ಬೇಡ. ಈಗ ವಯಸ್ಸಿಗೆ ಇಲ್ಲಕ್ಕಪ್ಪ ಈಗ ನಮ್ಗೆ ಹೇಳ್ಕೊಡ್ತಾರೆ ಸುಬ್ಬಣ್ಣ ಮಕ್ಳುಗಳು ಎಲ್ಲಿದೀಯ ನೀನು ಮೊದಲ ತರ ಅಲ್ಲ. ಅದೇನ್ ಔಷಧಿ ಮಾಡ್ಬೇಕು ಅಂತ ಎಲ್ಲ ಆಗಾರೆಲ್ಲ ಬೇಕಾದ ಸಾಮಗ್ರಿ ಎಲ್ಲ ತಂದು ಮಡಿಕೊಂಡ್ಬಿಟ್ಟಿದ್ಯಾ ತಂದ್ಬಿಟ್ಟಿದೀನಿ ಕಣ. ದಾರಿಲ್ ಬಂತ ಹೊಂಗೆ ಮರದ ಹತ್ರ ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಗೊಂಬಂದ್ ಇಟ್ಕೊಂಬಿಟ್ಟೆ. ಯಾವಾಗ ಮಾಡಿಯವ ಕಷಾಯವ? ಈಗಾಗ್ಲೇ ಮುಸ್ಸಾಡ್ಬಿಡ್ತೀನಿ. ಮದ್ವೆ ಮುಗಿಸ್ಕೊ ಬಂದಿದೀಯ ಸುಸ್ತಾಗಿದೀಯ ರೆಸ್ಟ್ ತಗೋಬಿಡು ನಾಳೆ ಮಾಡಿದ್ರೆ ಆಯ್ತು. ನಾನು ಬರ್ನವ ಕಷಾಯ ಮಾಡೋ ನಾನು ಬರ್ನ ಹೊಸಿ ಸರಿ ಆಯ್ತು. ಯಾಕೆಂತ ಮಾಡ್ಕೊಡ್ತಾಳ ಸುಮ್ನಿರು ಕಮಲಕ್ಕಿ ಮೂಟನೆಲ್ಲ ಅಟ್ಟಿಗ ಕುಟ್ಬಿಡ್ತೀನಿ. ಇದೇ ನಾ ಬಂದೆ ನೀವು ಓಡ್ತಾ ಇಲ್ಲೇ ಬಿಟ್ಟಿರ ಕುತ್ಕೊಳಕ್ ಹಾಕಿಲ್ಲ ಇಟ್ಬಿಟ್ಬಿಡ್ತೀನಿ. ಅಲ್ಲ ಕಣಪ್ಪ ಈಗ ಕಮಲಕ್ಕಂಗು ಕಷಾಯ ಬೇಕಲ್ಲ ಒಂದ್ ಒಂದ್ ಮೂಟ ಇಲ್ಲೇ ಮಡಗ್ಬಿಟ್ಟು ತಗೋ ಆಯ್ತು. ಹೋಗಿ ಎಲ್ಲ ನಿಮ್ಮಟ್ಟಿಗೆ ಎತ್ಕೊಂಡೋಗಕ್ ಹೋಗಿದ್ದ ಒಳ್ಳೆ ಬುದ್ಧಿ ಕಲ್ತಿದ್ಯಾ ಬಿಡು. ಓಸಿ ತೂಕಕ್ಕ ತೂಕ ಮಾಡ್ಕೊಬಿಡ್ಬೇಕಾಯ್ತು. ಯಾಕೆಂತಂದ್ರೆ ಅರ್ಧ ಎತ್ಕೊ ಬಿಡ್ತಾನವ ತಂದಿರೋನೆ ಅವನು ಕಳ್ಳ ಸೊಪ್ಪ ಅಲ್ವಾ ಕಿತ್ಕ ಬಂದ್ ಕೊಡ್ತೀನಿ ಬಿಡವ. ಸೊಪ್ಪ ತಂದ ಹಾಕಿದೀನಿ ಕಣ್ಣ ನೋಡ್ದಿ ನಾನು ಎಲ್ಲಾನು ನೀವ್ ಬರಕ್ ಮೊದ್ಲೇ ಮೂಲೆಯಲ್ಲಿ ಮಡಗಿದಲ್ಲ ಯಾಕೆ ಮೂಟಿಯ ಮಡಗ್ಬಿಟ್ಟಿದ್ ಎಲ್ಲ ಹೊಂಟೋಗ್ಬಿಟ್ಲು ಕಮಲವ ಅಂದ್ಬಿಟ್ಟು ನೋಡಿದ್ರೆ ಗೊತ್ತಾಯ್ತು ನನಗೆ. ಓ ಇದೆಲ್ಲ ಇಪ್ಪೆ ಕಮಲಕ್ಕ ನೀನ್ ಬರಕ್ಕೆ ಮುಂಚೆ ಇವಂಗ್ ಹೇಳ್ತಾ ಇದ್ದೆ ಬೇವಿನ ಬೀಜದ ಕಷಾಯ ಮಾಡ್ಬೇಕಲ್ಲ ಆದ್ರೆ ಬೂಜ್ ಬಂದಿರೋ ಬೇವಿನ ಬೀಜಗಳೆಲ್ಲ ತಗೋಬಾರ್ದು ಅಂದ. ಬೂಜು ಅಂದ್ರೆ ಏನ ಅಂತ ನಿಮ್ನು? ಅಲ್ಲ ನನಗೆ ಬೇವಿನ ಗಿಡ ಬೀಜ ಅದಕ್ಕೂ ಕಾಯಿಲೆ ಬರ್ತದೆ ಅನ್ನೋಂಗ್ ಆಯ್ತಲ್ಲ ಇದು ಬೂಸ್ಟ್ ಬೂಸ್ಟ್ ಬಂದಂಗೆ ಇರ್ತದೆ ತಗಬಾರ್ದು ಅನ್ನಲ್ಲ. ಇದೇನಪ್ಪ ಎಲ್ಲಾ ಔಷಧಿಗೂ ಬೇವಿನ ಗಿಡ ಬೆಳೆಸ್ತೀವಿ ನಾವು ಬೇವಿನ ಎಲೆಯ ಆದ್ರೆ ಈಗ ಬೇವಿನ ಗಿಡಕ್ಕೆ ಕಾಯಿಲೆ ಬರ್ತದೆ ಅಂದ್ರೆ ಇದು ಹೆಂಗೆ? ಇದು ಕಣ ಬೇವಿನ ಬೀಜ ಅದ್ರಲ್ಲಿರೋ ವಿಷ ಬರ್ಬೇಕು ಅಂದ್ರೆ ನೀನಿಲ್ಲ ಅದನ್ನ ಜಜ್ಬೇಕು, ಏನೋ ಒಂದ್ ಮಾಡ್ಬೇಕು. ಇಷ್ಟೇನು ಗಟ್ಟಿ ಬೀಜದ ಮೇಲ್ ಬರ್ತದೆ, ಒಳಗೋಗ್ ಕಹಿ ತಿಂತದೆ. ಅಷ್ಟೇ ಅಷ್ಟೇ, ಆದ್ರೂ ಅದನ್ನ ಬಳಸಬಾರ್ದು ಅಂತ ಕವ ಅದ್ನೇ ಸುಬ್ಬಣ್ಣ ಹೇಳ್ತಿರೋದು. ಹೌದು, ಅದ್ರಲ್ಲೂ ಈ ಶಿಲೀಂಧ್ರ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ವಿಜ್ಞಾನಿಗಳೆಲ್ಲ ಅದೆಲ್ಲ ಶಿಲೀಂಧ್ರ ಅಂತ. ಗೊತ್ತಕ್ಕಪ್ಪ, ಶಿಲೀಂಧ್ರ ಅನ್ನೋದು ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗದ ಹೆಂಗೆ ಅಂತ ಕೇಳು. ಈ ಎರಡನೇ ಅಲೆನಲ್ಲಿ ಆಯ್ತಲ್ವ ಅದೆಂತದ್ದು ಕೊರೋನಾ ಟೈಮ್ ನಲ್ಲಿ ಅದೆಂತದ್ದು ಶಿಲೀಂಧ್ರ, ಕಪ್ಪು ಹಳದಿ ಬಿಳಿ ಶಿಲೀಂಧ್ರ ಶಿಲೀಂಧ್ರ ಅಂದ್ಬಿಟ್ಟು ಅಂದ್ರಲ್ಲ, ಅವಾಗ ಗೊತ್ತಾಯ್ತು ನನಗೆ. ಓ, ಈ ಬೂಸ್ಟ್ ಇಟ್ಕೊಂಡಿರ್ತದಲ್ಲ ತೆಗಿನಕಾಯಿಗೆಲ್ಲ ಇಟ್ಕೊತಾರವ, ತೆಗಿನಕಾಯಿಗೆ ಈ ಗೋರ್ಕ ಕಟ್ಟದಂಗೆ ಅದ್ನೇ ಹಂಗ. ಈಗ ಇದು ನೋಡಪ್ಪ, ಎಲ್ಲಾ ಗಿಡಗಳಿಗೂ ಕೆಲವೊಂದು ಗಿಡಗಳು ಹಣ್ಣು ಬಿಡೋ ಟೈಮ್ನಲ್ಲಿ ಹೂ ಕಚ್ಚೋ ಟೈಮಲ್ಲಿ ಇದೊಂದು ಶಿಲೀಂಧ್ರ ಅನ್ನೋದು ವೈರಿ, ಅವುಗಳಲ್ಲಿ ಉಪಯುಕ್ತವಾದ ಶಿಲೀಂಧ್ರಗಳನ್ನ ನಾವು ಜೈವಿಕ ಗೊಬ್ಬರಗಳಾಗಿ ಬಳಸ್ಕೊಳ್ತೀವಿ. ಈ ಕೆಲವು ಹಾನಿಕರ ಶಿಲೀಂಧ್ರಗಳು ಇರ್ತವೆ, ಅದನ್ನ ನಾವು ನಿಯಂತ್ರಣ ಮಾಡದೆ ಹೋದ್ರೆ ಬೆಳೆನೇ ಅದು ಸರ್ವನಾಶ ಮಾಡುತ್ತದೆ. ಅದರಲ್ಲೂ ಈ ಮೆಣಸಿನಕಾಯಿ ಟೊಮ್ಯಾಟೊ ಈ ಜಾತಿಗೆ ಸೇರಿದ ಗಿಡಗಳಲ್ಲಿ ಈ ಶಿಲೀಂಧ್ರ ಮಾಡುವಂತ ಹಾನಿ ಜಾಸ್ತಿ ಇರ್ತದೆ. ನೋಡಪ್ಪ, ಖಾರ ಇದ್ರು ಅದಕ್ಕೂ ಬಿಡಕ್ಕಿಲ್ವಲ್ಲ ಇದು. ಹಸಿ ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಈ ಕುಟುಂಬಕ್ಕೆ ಆ ಜಾತಿಗೆ ಸೇರೋ ಸಸಿಗಳಲ್ಲೆಲ್ಲ ಶಿಲೀಂಧ್ರ ಈ ಕಾಯಿ ಕಚ್ಚೋ ಹಂತದಲ್ಲಿ ಹಣ್ಣಾಗೋ ಹಂತದಲ್ಲಿ ತೊಂದರೆ ಕೊಡ್ತವೆ. ಈ ಶಿಲೀಂಧ್ರ ನಿಯಂತ್ರಣಕ್ಕೂ ನಾವು ತಯಾರು ಮಾಡ್ಕೋಬಹುದು ಔಷಧಿ. ಇದ ಯಾವ್ದ ಈ ಜೈವಿಕ ಕೀಟನಾಶಕ ನೀನ್ ಅಡಿಗೆಗೆ ಉಪಯೋಗಿಸುವಂತದ್ದು, ಹಸಿ ಬೆಳ್ಳುಳ್ಳಿ ಜಾಸ್ತಿ ತಗೋಬೇಕು, 2 ಕೆಜಿ ಬೆಳ್ಳುಳ್ಳಿ ಆಯ್ತಾ, 2 ಕೆಜಿ ಬೆಲ್ಲ, ಇದನ್ನ ಸ್ವಲ್ಪ ಹಸಿ ಎಲ್ಲ ಕುಟ್ಟಿ ಕುಟ್ಟಿ ಕುಟ್ಟಿ ಆದಷ್ಟು ಪುಡಿ ಆಗೋ ಹಂಗ್ ಮಾಡ್ಬಿಟ್ಟು ಒಂದ್ ದಿನ ನೆರಳಲ್ಲಿ ಒಣಗಿಸ್ಬೇಕು, ಆಮೇಲೆ ಅದನ್ನ ಲೀಟರ್ ಎರಡು ನೆರಳಲ್ಲಿ ಒಣಗಿಸ್ಬೇಕಾ? ಅದಕ್ಕೆ ಕಂದೊಯ್ತೆ ಬೆಲ್ಲ ಹಾಕಿರ್ತೀವಲ್ವಾ, ಬೆಲ್ಲ ಬಿಸಿಲು ಕಂದ್ ಬಿಡಕ್ಕಿಲ್ವಾ? ಅದಕ್ಕೆ ಸುಬ್ಬಣ್ಣ ಅಂತಿರೋದು ನೆರಳಲ್ಲಿ ಅದ ಒಣಗಿಸ್ಬೇಕು ಅಂತ, ನೆರಳಲ್ಲಿ ಮಡಗ್ಬೇಕು ಅಂತ. ಮಡಗಿದ್ರೆ ಅದೇ ಆರ್ಕತ್ತದೆ. ಒಂದು ಒಂದ್ ಲೀಟರ್ 2 ಗ್ರಾಮ್ ನಂಗೆ ಈ ಪುಡಿ ತೆಗೆದು ಹೊಸಿ ಕಲ್ಕಿ ಬೆಲ್ಲ ಇರ್ತದಲ್ಲ ಕರ್ಗೋಯ್ತದೆ, ಆಮೇಲೆ ಅದನ್ನ ನೋಡಪ್ಪ ಸಿಂಪಡಣೆ ಮಾಡಿದ್ರೆ ಈ ಶಿಲೀಂಧ್ರಗಳು ಬರೋದು ಕಡಿಮೆ ಆಯ್ತದೆ. ನೋಡಪ್ಪ ಕಮಲಕ್ಕ, ಮೊನ್ನೆ ಒಬ್ರು ರೈತರು ಸಿಕ್ಕಿದ್ರು, ಅವನು ಏನೇನೋ ಬೆಳೀತಾ ಇದ್ದ, ಈಗ ಏನಪ್ಪ ಮಾಡ್ತಾ ಇದ್ದೀ ಹಿಂದೆ, ಈಗ ಪನ್ನೀರ್ ಎಲ್ಲ ಬೆಳೀತಾ ಇವಿನಿ ಹಿಂದ. ಪನ್ನೀರ್ ಎಲೆ ಹೌದಾ? ಹೌದು, ಈ ಹೂ ಮಾಲೆನಲ್ಲೆಲ್ಲ ಸೇರಿಸ್ತಾರಲ್ಲ ಗಮ್ಮನ್ಬೇಕಲ್ಲಪ್ಪ ಅಂತದಲ್ಲ, ಅದೆಲ್ಲ ತಮಿಳ್ನಾಡು ತಂದೆ ಅಂದ. ಮದ್ವೆ ಮನೆಗೆ ಇವಾಗ ಹೋಗಿದಾಗ ಇರ್ಲಿವ ಅಲ್ಲಿ ಮುಂದಗಡೆ ಗಣಪತಿ ವಿಗ್ರಹ ಮುಡ್ಬಿಟ್ಟು ಪಕ್ಕದಲ್ಲೇ ಒಂದು ಟೇಬಲ್ ಮುಡ್ಗಿರ್ತಾರೆ, ಸಣ್ಣ ಮಕ್ಳು ನಿಲ್ಸ್ಬಿಟ್ಟಿರ್ತಾರೆ, ಅವು ಏನ್ ಒಳ್ಳೊಳ್ಳೆ ಬಟ್ಟೆಗಳು ಹಾಕಬಿಟ್ಟು ಗಮ್ ಅಂತಿರ್ತಾರೆ, ಅವೇ ಬರೋರ್ಗೆಲ್ಲ ಈಗ ಅಂತಿರ್ತವಕ್ಕಪ್ಪ ಸಿಂಪಡಣೆ ಮಾಡ್ತಾರೆ ಮುಖಕ್ಕೆ ಅನ್ನೋದು. ಈ ಮಂತ್ರವಾದಿಗಳು ಎರಚುತ್ತಾರಲ್ಲ ಹಂಗೆ, ನನಗೊಂದ್ಸರಿ ಎದುರ್ಕೊಬಿಟ್ಟಿದ್ದೀನಿ ನಾನು. ಚೆನ್ನಾಗ್ ಮಾಡ್ತಾರೆ ನೋಡಕ್ಕೆ, ಆನಂದ ಆಯ್ತದೆ ಗಮ್ ಅಂತದ. ಇವನು ಅಲ್ಲಿ ತನಕ ಒಂದು ಸ್ಪೀಡ್ ಅಲ್ಲಿ ಬರ್ತಾನೆ, ಹೊಸಿ ಹಂಗೆಲ್ಲ ಎರ್ಸ್ತಾವ್ರೆ ಅಂದ್ರೆ ತಲೆ ಹಿಂಗ್ ಅನ್ಕೊಂಡು ಹಂಗ ಅನ್ಕೊಂಡು ಇಡೀ ಇಡೀ ಹಿಂದೆ ಮುಂದೆ ತಲೆಗೆ ಆ ತಲೆ ಬೇರೆ ಕೂದ್ಲು ಕಡಿಮೆ ಆಗ್ಬಿಟ್ಟದ ತಣ್ಣಗಾಯ್ತದೆ. ಸರಿಕಪ್ಪ, ಮಕ್ಳಿಗೆ ನಾನು ನೋಡಪ್ಪ ನಿಂತ್ಕತೀನಿ ನೀನ್ ಸಿಂಪಡಣೆ ಮಾಡು ಅಂದ್ರೆ ಬೇಕಾರೆ ಒಂದ್ ರೌಂಡ್ ಹೊಡೆದ್ರೆ ಫುಲ್ ಸಿಂಪಡಣೆ ಮಾಡ್ತಾರೆ. ಖುಷಿ ಖುಷಿ ಅವಕ್ಕೆ ಅವ್ನ ಯಾರ ಬಂಡವಾಳ ಹಾಕಿ ಪನ್ನೀರ್ ದಾನಿನಲ್ಲಿ ಹಾಕಿರ್ತಾನಲ್ಲ ಅವನ ಕತೆ ಏನಾಗ್ಬೇಕು? ಕತೆ ಏನಾಗ್ಬೇಕು? ಇರ್ಲಿ ಇರ್ಲಿ, ಪನ್ನೀರ್ ಎಲೆ ಕೇಳಿದೆ, ಏನಪ್ಪ ಹೊಸ ಗಿಡ ತಂದ್ಬಿಟ್ರೆ ಹಾಗಾರೆ ಬರೀ ಕಟಾವ್ ಮಾಡದಯ್ಯ ಅಂತ. ಇದೇನ್ಲ ನೀನು ಎದ್ದೋಯ್ತಿದ್ದೆ? ಒಂದ್ ಚೂರ್ ಬಂದಿ ಒಂದ್ 2 ನಿಮಿಷಕ್ಕಪ್ಪ ಬಂದ್ಬಿಡ್ತೀನಿ. ಸರಿ ಸರಿ ಸರಿ ಸರಿ ಸರಿ. ಕಮಲಕ್ಕ ಅದೇ ಕೇಳಿದೆ, ಅದಕ್ಕೆ ಅವ್ನು ಹೇಳ್ದ ಏನ್ ತೊಂದರೆ ಬರಕ್ಕಿಲ್ಲ, ಗಿಡ ನಾವು ತಂದು ಹಾಕೋದು ಹೊಸಿ ಗೊಬ್ಬರ ಗಿಬ್ಬರ ಹಾಕಿದ್ರೆ ಎಲೆಗಳನ್ನ ಹಿಂಗೆ ಕಿತ್ತು ಕಿತ್ತು ನಾವು 6 ಕೆಜಿಗೆಲ್ಲ ಕೊಡ್ತೀವಿ ತೂಕದ ಲೆಕ್ಕದಲ್ಲಿ. ಹಿಂದೆ ರೋಗ ಈಗ ಬರಲ್ವಾ ಅಂತ ಕೇಳಿದಕ್ಕೆ ಅವನೇನ್ ಹೇಳ್ದ, ಇಲ್ಲ ಇದೊಂದು ಶಿಲೀಂಧ್ರ ಒಂದೊಂದು ತೊಂದರೆ ಬರ್ತದೆ ಅಂತ. ಅಂದ್ರೆ ಆ ಒಂದು ಸುಗಂಧಯುಕ್ತವಾದ ಒಂದು ಸಸ್ಯ ಅದಕ್ಕೂ ಶಿಲೀಂಧ್ರ ಬಾಧೆ ಇದ್ದೇ ಇರ್ತದೆ. ಅದು ನಮ್ಮ ಅಜ್ಜಿ ಮನೇಲಿ ಇತ್ತು ಕಣ್ಣ, ಆದ್ರೆ ಅವಾಗೆಲ್ಲ ಈ ತರ ಎಲ್ಲ ರೋಗ ಬಾಧೆ ಇರ್ಲಿಲ್ಲ ಬಿಡು. ನಮ್ಮ ಅಜ್ಜಿ ಮಲ್ಲಿಗೆ ಹೂ ಮಧ್ಯ ಅದನ್ನ ಸೇರಿಸಿ ಸೇರಿಸಿ ಕಟ್ಟೋರು ಮರಗ ಹೂಮಾಲೆಗೆಲ್ಲ ಕಟ್ಟೋರು, ಪನ್ನೀರಲ್ಲಿ ಕಾಮ ಕಸ್ತೂರಿ ಎಲ್ಲ ಸೇರಿಸ್ಕೊಂಡು ಕಟ್ಟೋರು. ಈಗ ಅದು ಒಂದು ಒಳ್ಳೆ ರೀತಿ ಬೇಸಾಯ ಅಂತ ಗೊತ್ತಾಗಿದೆ ಕಮಲಕ್ಕ. ಅವನು ಹೇಳ್ತಾ ಇದ್ದ ಈ ತಮಿಳ್ನಾಡು ಅಲ್ಲಿಂದ ಎಲ್ಲ ಸಸಿಗಳು ತತ್ತೀನಿ, ಸಾವಯವ ವಿಧಾನದಲ್ಲೇ ನೀವು ಮಾಡ್ತೀವಿ ಅಂದ್ರೆ 3 ವರ್ಷ ಗಿಡಗಳನ್ನ ಕಾಪಾಡ್ಕೋಬಹುದು. ಹೊಸ ರಾಸಾಯನಿಕ ಗೊಬ್ಬರಗಳು ಹಾಕಿದ್ರೆ 1 ವರ್ಷದ ಮಟ್ಟಿಗೆ ಹಾಕಬಹುದು. ಆ ಗಿಡ ಏನಾದ್ರು ಸತ್ರೆ ಈ ಶಿಲೀಂಧ್ರನೇ ಅದಕ್ಕೆ ಕಾರಣ ಅಂತ ಅವನು ಹೇಳಿದ. ಅದಕ್ಕೆ ವಸಿ ಆದಷ್ಟು ಅದನ್ನ ಹಾಕೋ ಮಣ್ಣಲ್ಲಿ ಶಿಲೀಂಧ್ರ ಇಲ್ಲದೆ ಇರೋ ಹಂಗೆ ನೋಡ್ಕೋಬೇಕು ಅಂತ ಅವನು ಹೇಳ್ತಾ ಇದ್ದ. ಅವನು ಅಂದ್ರೆ ಗಿಡ ಹಾಕಕ್ ಮುಂಚೆನೆ ಮಣ್ಣನ್ನ ನಾವು ನಿರ್ವಹಣೆ ಮಾಡ್ಕೋಬೇಕು ಅಂತ. ಜೈವಿಕ ಶಿಲೀಂಧ್ರಗಳೆಲ್ಲ ಕೆಲವು ಇದನ್ನ ತಡೆಗಟ್ಟುವಂತ ಒಂದು ಶಕ್ತಿ ಇರೋನ್ ತಡೆಗಟ್ಟುತ್ತವೆ. ಇವತ್ ಯಾಕೋ ಈ ಗುರು ಶಿಷ್ಯರು ಓಡಾಟ. ನಮ್ ರಾಜಣ್ಣ ಹೋದ್ನಲ್ಲ ಎಲ್ಗ ಹೋಗಿದ್ದನ್ನು ಓಸಿ ನೋಡ್ತಾ ಬರ್ತೀನಿ. ಎಲ್ಲೋಂಟದ ಅನುಮಾನ ಇತ್ತು ನನಗೆ, ಈ ಸುಳ್ಳು ಹೇಳ್ಬಿಟ್ಟು ಎದ್ದೋಗವನೇ ಇವನು ಒಂದ್ಬಿಟ್ಟು ನೋಡಕ್ ಹೋದ್ರೆ ಇಲ್ಲ ಹೋಗವನೇ ಹೋಗವನೆ ಪಾಪ ಹಂಗೆಲ್ಲ ಕಣಪ್ಪ. ಮೂಟೆ ತಂದವನು ಅವನು, ಒತ್ಕೊಂಡು ಹೋದವನು ಅವನು. ಅದಕ್ಕೆ ನೀನ್ ಹಿಂಗೆ ಹೋಗ್ತೀಯಲ್ಲ, ನೀನ್ ನಿಜವಾಲು ಅವನಿಗೆ ರೇಷ್ಮೆ ಪಂಚೆ ಕೊಟ್ಟಿ ಅಲ್ಲಕ್ಕಪ್ಪ. ಅದ ಬಾಡಿಗೆ ಇಸ್ಕೊಳ್ಳೋ ಕಿಲೋ ಅವನ ಹತ್ರ ನಾನು ಸುಮ್ಮನೆ ಕೊಟ್ಬಿಟ್ಟನ ಬಾಡಿಗೆ. ಮತ್ತೆ ಅವನ ಎದುರು ಅವ್ನ್ ಕೊಟ್ಟಾದ್ಮೇಲೆ ಅವ ಹಾಕೊಂಡು ಆಮೇಲೆ ಒಗದು ಐರನ್ ಮಾಡ್ಕೊಡ್ಬೇಕು ನನಗವ. ಸುಮ್ಮನೆ ಕೊಟ್ಬಿಟ್ಟರಲ್ಲ ಅದೇ ತಕೊಂಡನು, ಅದೇ ಕಡಿಮೆ ದುಡ್ಡವ. ಇಷ್ಟೊತ್ತು ಅವ್ನಿಗೆ ಏನು ರೇಷ್ಮೆ ಪಂಚೆ ಕೊಟ್ಬಿಡ್ತೀನಿ, ಉಟ್ಕೊಂಡು ಬಂದ್ಬಿಡುವೆ ನೀನು ಊರಿಗೆ ದೊಡ್ಡ ಯಜಮಾನ. ಏನಾಯ್ತು ಗೊತ್ತಾ ಸುಬ್ಬಣ್ಣ, ಕೆಲಸ ಮಾಡಕ್ಕೆಲ್ಲ ಆಮೇಲೆ ಕಳ್ಳಾಟ ಆಡ್ಬಿಡ್ತನವ. ಈಗ ನನಗೆ ಕೆಂಪಸು ಅತ್ತಿರ ಅಂತಿರ್ತಾನಲ್ಲ, ಆಮೇಲೆ ನಾ ಅನ್ಬೇಕಾಯ್ತೆ ಮಾತಿದ್ರೆ ಕೆಂಪಸ್ ಅದ್ಬಿಡ್ತಾನವ. ಅಲ್ಲ ಕಮಲಕ್ಕ, ಇವನು ಒಂದು ರೇಷ್ಮೆ ಪಂಚೆಗೆ ಅವನ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಕಷ್ಟ ಇಲ್ಲ. ನನಗೆ ಏನ್ ಅನಿಸ್ತು ಅಂದ್ರೆ ಇವ ಯಾಕೆ ಮಧ್ಯದಲ್ಲಿ ಹೋಯ್ತಿರ್ನಿಲ್ಲ, ನಿನಗೆ ಗೊತ್ತಲ್ಲ ಹೋಗಿದನವ. ಕೊನೆವರೆಗೂ ಕೂತ್ಕತ್ತಾನ ಇಲ್ಲಿ ಯಾಕೆ ಗೊತ್ತಾ, ಕಮಲ ಒಂದು ತಿಂಡಿ ಇಲ್ದೆ ಹೋದನವ. ಅದಕ್ಕೆ ಅನುಮಾನ ಬಂತು ನನಗೆ, ಇವ ತಿಂಡಿ ಬಿಟ್ಬಿಟ್ಟು ಬರ್ತೀನಿ ತಿಂಡಿ ಬಿಟ್ಬಿಟ್ಟು ಹೋಯ್ತಾವನಲ್ಲ ಇವ, ಎಲ್ಗ ಹೋದನು ಇರು ನನಗೆ ವಿಷಯ ಗೊತ್ತಿಲ್ವಲ್ಲ ಏನೋ. ಅದೇ ಇದ್ರಲ್ಲಿ ಗಮ್ಮತ್ ಒಂದ್ಬಿಟ್ಟು ಹೋದೆ ನೋಡಕ್ಕೆ ಇಲ್ಲ ಅಲ್ಲಿ ಪನ್ನೀರ್ ಎಲ್ಲ ಅದು ಇದು ಅಂತ ಹೇಳ್ತಾ ಇದ್ರೆ ನಾನು ಅನ್ಕೊಂಡೆ ಅಲ್ಲೆಲ್ಲ ಪನ್ನೀರ್ ದಾನಿ ಇಟ್ಕೊಂಡು ಯಾರ ನಿಂತಿರ್ಬೇಕು ತಲೆ ಮೇಲೆ ಹೊಸಿ ಹಾಕಿಸ್ಕೊಂಡ್ ಬಂದ್ಬಿಡವ ಅಂತ ಹೋಗಿರ್ಬೇಕು. ಅದ್ ಹೇಳು ಸುಬ್ಬಣ್ಣ, ಪನ್ನೀರ್ಗೆ ಹೆಂಗ್ ಮಾಡ್ಕೊಳ್ಳೋದು ಅದ ಬೆಳೆಯದಂಗೆ? ಅಪ್ಪ ತಮಿಳ್ನಾಡಿಂದ ಗಿಡಗಳ ತಂದವ್ರು, ತಂದ್ಬಿಟ್ಟು ಏನ್ ಮಾಡೋರು ಅದನ್ನ ಮಾಮೂಲಿ ಗಿಡದಂಗೆ ಬೆಳೆಸೋದು. ಅಂದ್ರೆ ಹೊಸಿ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೇಳ್ತದೆ. ಅದೇ ಸಾವಯವ ಗೊಬ್ಬರ, ಸಾವಯವ ಗೊಬ್ಬರ ಬೆಳೆ ಹಾಕಿದ್ರೆ ಕುರಿ ಗೊಬ್ಬರ ಕುರಿ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬರ್ತವೆ. ಸಗಣಿ ಗೊಬ್ಬರ ಹಟ್ಟಿ ಗೊಬ್ಬರ ಯಾವ್ದು ಕುದುರೆ ಗೊಬ್ಬರನು ಚೆನ್ನಾಗಿರುತ್ತೆ ಅಂತಕ್ಕವ. ಅಲ್ಲ ಕಣಪ್ಪ, ಖಾರ ಅಂತಾರದ್ನ. ಖಾರ ಬಟ್ ತುಂಬಾ ಹಸಿರು ಬರ್ತದಂತೆ ಗಿಡಗಳು. ಹಸಿರು ನಾನು ಬೆಳೆದಿವನಲ್ಲ ಚೆನ್ನಾಗಿ ಬರ್ತವೆ ಹಸಿರು ನೋಡಕ್ಕೆ. ಕುದುರೆ ಇರ್ತಾರದ್ದು ಗೊಬ್ಬರಕ್ಕೋಸ್ಕರ ತರಕದ್ದಪ್ಪ. ಯಾಕೆ ಒಂದ್ ಬಾಡಿಗೆ ತಗೊಂಡು ಹಾಕಿದ್ರೆ ನಾವು ಗೊಬ್ಬರ ಎತ್ಕೋತೀವಿ. ಸಿಟಿಗೆ ಹೋಗ್ಬಿಟ್ಟು ತರ್ಬೇಕವ್ವ, ಇದೇನೋ ಮಾಡ್ತಾರಂತಲ್ವ ಕುದುರೆ. ಇವನೇ ನಿಮ್ಮ ಅಟ್ಟಿ ಹತ್ರ ಬರ್ತಾನೆ, ಇನ್ನ ಕುದುರೆ ಸಾಕಿ ಅದಕ್ಕೆ ಇವನು ಉರುಳಿ ಅವಕ್ಕೆಲ್ಲ ಮಾಡಕ್ ಆಗಕ್ಕಿಲ್ಲ. ನಮ್ಮ ಗಡ್ಡೆ ತಾವು ಬಿಡ್ತಾನೆ ಏನಾದ್ರು ಮೇಯ್ಕೊಂಡು. ಇಲ್ಲ ಕವ್ವ, ಗೊಬ್ಬರ ಸಿಟಿ ಸಿಗ್ತದೆ ಅಲ್ಲಿ ಹೋಗಿ ತರ್ತೀನಿ. ಕಡಿಮೆ ತರೋದು, ಒಂದ್ ಅರ್ಧ ಬ್ಯಾಗು ಒಂದ್ ಬ್ಯಾಗು ಹಿಂಗೆ ತುಂಬಕೋ ಬರ್ತೀನಿ. ಅಂದ್ರೇನು ಈಗ ಒಂದ್ 25 ಕೆಜಿದು ಇದಿಲ್ವಾ ಸಿಮೆಂಟ್ ದು ಚೀಲ, ಅದ್ರಲ್ಲಿ ಒಂದ್ ಅರ್ಧ ತುಂಬಕೋ ಬರ್ತೀನಿ. ಕಾಸಿಗೆ ಎಷ್ಟು ಅಂತ ಕೇಳ್ಬೇಡ, ತಕೋಬತ್ತೀನಿ ಹಾಕ್ತೀನಿ ಗಿಡಕ್ಕೆ ಚೆನ್ನಾಗ್ ಬರ್ತದೆ. ಅದ್ರ ಜೊತೆಗೆ ಹೊಸಿ ನಮ್ದು ಕುರಿ ಗೊಬ್ಬರನು ಮಿಕ್ಸ್ ಮಾಡ್ಬಿಟ್ಟು ಬೆರೆಸ್ಬಿಟ್ಟು ಹಾಕೋದು ಚೆನ್ನಾಗ್ ಬರ್ತದೆ. ಮಾತ್ರ ಕುದುರೆ ಗೊಬ್ಬರ ಚೆನ್ನಾಗದೆ ಚೆನ್ನಾಗ್ ಬರ್ತದೆ ಸಾವಯವದಲ್ಲಿ. ಏನ್ ಸುಬ್ಬಣ್ಣ ಸಾಕಂಗಿದ್ರೆ ಸಾಕಿದಾಗ ನಕ್ಕೆ ಬಿಡಪ್ಪ, ಸಾಕಮ್ಮ ಯಾಕಂಗಡ ಕಮಲವ. ಈಗ ಈ ರಾಜಣ್ಣ ಹೇಳುವಾಗೆ ಕೆಂಪು ಸತ್ತ ಕಿಲ ನಾನು ಕುದುರೆ ತಂದ್ಬಿಟ್ರೆ ಕುದುರೆ ಅಂತ ಹೋಯ್ತಿರೋದು. ಕಮಲಕ್ಕ ಈಗ ಕುರಿ ಆಯ್ತು, ಕೋಳಿಯಿಂದ ಶುರು ಮಾಡ್ದ. ಕೋಳಿ ಗೊಬ್ಬರ ಆಯ್ತು, ಕುರಿ ಗೊಬ್ಬರ ಆಯ್ತು, ದನದ ಗೊಬ್ಬರ ಆಯ್ತು, ಕುದುರೆ ಗೊಬ್ಬರ ಆಯ್ತು. ಅಲ್ಲ ಇನ್ ಯಾವಾಗ ಇವನು ಆನೆ ಗೊಬ್ಬರ ತತ್ತೀನಿ, ಅದಕ್ಕೇನ ಗೊಬ್ಬರ ಚಿಕ್ಕಣವ. ಮೈಸೂರ್ನಾಗ ಹೋದ್ರೆ ಕಾಡ್ನತ್ತ ಹೋದ್ರೆ ಆನೆ ಸುಬ್ಬಣ್ಣ ಆನೆ ಗೊಬ್ಬರ ತಂದ್ಬಿಟ್ಟೆ ಆಗ್ತೀನಿ ಅಂತ ಅದ್ ಯಾವತ್ ಮಾಡೋಣ ಏನು. ನಾನೊಂದ್ಸರಿ ದಸರಾ ಟೈಮಲ್ಲಿ ಹೋಗಿದ್ನಲ್ವ, ಇನ್ನೊಂದ 20 ದಿವಸವೋ 15 ದಿವಸವೋ ಇತ್ತು ಕವ ದಸರಾ. ಹಾಗೆ ಏನ ಅಲ್ಲಿಂದ ಅದು ತಾಲೀಮ್ ನಡೆಸರಂತೆ, ಅದು ಇದು ಹೋರ್ಬೇಕಲ್ವಾ ಅಂಬಾರಿಯಾ, ಅದಕ್ಕೆ ತಾಲೀಮ್ ಮಾಡ್ತಾರೆ. ಒಂದ್ 8-10 ಆನೆಗಳು ಆ ಒಂದ್ 15 ದಿವಸ ಅವನ್ನ ಸುತ್ತಾಡಿಸ್ತಾರೆ ಕವ್ವ ಆ ರೋಡ್ ಅಲ್ಲಿ ಎಲ್ಲಿ ಅಂಬಾರಿ ಮೆರವಣಿಗೆ ಬರ್ತದ ಅದೇ ದಾರಿಲಿ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅವು ಸುಮ್ನೆ ಹೋದವ ಅವು ಕೂಡ ಇದ್ ಮಾಡ್ಬಿಡ್ತವೆ, ಲದ್ದಿ ಹಾಕಿ ಹೋಯ್ತವೆಲ್ಲ ಏನು ರೋಡ್ ಅಲ್ಲಿ ಬಿದ್ದಿರ್ತದೆ, ಬೇಕು ಅಂದ್ರೆ ಹೋಗಿ ಎತ್ಕೊ ಬರೋದು. ಸುಬ್ಬಣ್ಣನಿಗೆ ಅವ್ರ ಹೊಲಕ್ಕೆ ಕೊಟ್ಬಿಡ್ತೀನಿ ಬಿಡು. ಅಲ್ಲ ವಸಿ ಅವನ್ ಗಮನದಾಗ ಐತೆ ನಾನು ಹೇಳಿದ್ದು ಅದು ಕಾರ್ವಪ್ಪ ಗೊಬ್ಬರ ಯಾರು ಗೊತ್ತು. ಅಲ್ಲ ಕಣಪ್ಪ ಅದೇನ್ ರುಚಿ ನೋಡ್ಬಿಟ್ಟು ಹೇಳುವಂತೆ ಕುದುರೆ ದೋಸೆ ಖಾರ ಅಂದಲ್ಲ ಕುದುರೆ ಗೊಬ್ಬರ ದೋಸೆ ಖಾರ ಅಂತ ನೀನ ಬಂದದ್ದು ನಾನೇ ಅಂದಿದ್ದು ಅದಕ್ಕೆ ನಾನು ಆನೆದೇನಾದ್ರು ಖಾರ ಬಂದದ ಸರಿ ಸರಿ ಸರಿ ನಾನ ಆಗ್ಲಿ ಕಮಲಕ್ಕ ಅದೇನು ಹಸಿ ತಗೊಂಡ್ ಬರುವ ನಾನು ಹೋಗ್ಬೇಕು. ಮನೇಲಿ ಖಾರ ಬಂದಿಲ್ಲ ಆಡು ಎಲ್ಲ ಕೊಟ್ಟವ್ರೆ. ನಿಮ್ದೇ ಮದ್ವೆ ಅಲ್ವಾ, ನಿಮ್ ಮನೆ ಸಂಬಂಧಿಕದ ಒಂದ್ಮೇಲೆ ನಿಮ್ಮನೆ ಮದ್ವೆ ಟೇಸ್ಟ್ಗೆ ಅದ್ಯಾಕೆ ಬೇಡ ಮತ್ತೆ ಬೇಡ ಅಂತ ಯಾವ ತಂದಿದ್ದವು ಅದೆಲ್ಲ ತಿನ್ನೋದ್ಕೊಂದ್ ಪಾನಕ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅದ್ರ ಜೊತೆಗೆ. ಸರಿ ಸರಿ ಸರಿ ಒಳ್ಳೇದಾಯ್ತು. ನೀನು ಮದ್ವೆ ಮನೆಗೆ ಹೋಗಿದ್ಯಲ್ಲ ಬೇರೆ ಪರಿಚಯಸ್ತಿರೋದಕ್ಕಪ್ಪ ಮದ್ವೆ ಅಲ್ಲಿ ಹೋಗ್ಬಿಟ್ಟು ನಾನು ಲಾಡ್ ಕೊಡಿ ಮೈಸೂರು ಪಾಕ್ ಕೊಡಿ ಅಂತ ಕೇಳಕ್ಕದ್ದ ನಾನು ಪಂಕ್ತಿಲ ಹಾಕಿದ್ರು ನುಂಕಂಡಿ ಬಂದಿ ಇನ್ನೇನು ಪಂಕ್ತಿಲಿ ಹಾಕದ್ ತಿನ್ನ ನೋಡೆ ಅನ್ಕೊಂಡಿರ್ತಾರೆ ಸಾಕ್ಬಿಡಿ ಹಂಗೆ ಅಂತ. ಹೋಲಿ ಬಿಡು ಕಮಲಕ್ಕ ತಗೊಂಬ ಅದೇನದು ಕುಂತಿರಿ ಬಂದೆ ಹೋಗವ ಸುಸ್ತಾಗಿದ್ಯಾ ವಸಿ ಲೇಟ್ ಆಗೇ ತಗಪ್ಪ ಏನ್ ತೊಂದ್ರೆ ಇಲ್ಲ ಏನ್ ಸುಬ್ಬಣ್ಣ ಕೂತಿರಮ್ಮ ಆಗ್ಲಿ ಬಿಡಪ್ಪ ಕಾಯಕ ಕೂತ್ ರಾಜಣ್ಣ ಏನಾರು ಬಂದನ ಬಂದನ ಏನ ತಿಂಡಿ ನೆನ್ಸ್ಕ ಬಂದ್ರು ಬಂದ ಹೇಳಕ್ ಆಗಕ್ಕಿಲ್ಲ ತಡಿಕೊಂಡು ಹುಡಿಕೊಂಡು ಎಲ್ಲೋಯ್ತಾವನೆ ಅಂತ ನೋಡ್ಕೊಂಡ್ ಬಂದವ್ ನೀನು ಅದೇ ರೂಟ್ ನಾಗ ಇಲ್ಲ ಈ ಟೈಮ್ ಬತ್ತ ನೋಡ್ಬೇಕಾರೆ ಅಷ್ಟಲ್ಲಿ ತಂದ್ಬಿಡವ ತಿನ್ಕ ನಾವು ಇಲ್ಲಿ ಜಾಗ ಖಾಲಿ ಮಾಡ್ತೀವಿ ಕಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. गर्मी नन्ही मुन्नों के लिए घातक हो सकती है. लू लगने के लक्षण पहचानिए. तेज बुखार के साथ सुस्ती, तसी सूखी आँखें, ढीली त्वचा, सूखा मुंह, ढीला शक्तिहीन शरीर, तसा हुआ तालू या कम पेशाब. शिशुओं को छांव वाली ठंडी जगह में रखें, नियमित स्तनपान कराएं और 6 महीने से बड़े बच्चों को पर्याप्त दूध और पानी पिलाते रहें. सादे पानी में भीगे कपड़े से पोंछकर बच्चे के शरीर का तापमान नीचे लाएं. लू लगी हो तब बुखार की दवाई काम नहीं करेगी. आपातकालीन स्थिति में 108 पर फोन कर एम्बुलेंस बुलाएं या बच्चे को नजदीकी अस्पताल या स्वास्थ्य केंद्र ले जाएं. स्वस्थ रहे, सुरक्षित रहे. आपके हित में तत्पर NDMA. कृषि दर्पण. वारद कृषि रंग कार्यक्रम मुन्नोट. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಏಪ್ರಿಲ್ 25ರಂದು ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಬೋರ್ಡೋ ದ್ರಾವಣದ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿ ನಾಗೇಶ್ ಅವರೊಂದಿಗೆ ಸಂದರ್ಶನ. ಈ ಅಡಕೆ ಅಂತ ಬಂದ್ರೆ ಅಡಕೆಗೆ ನಾವು ನೋಡಿರೋ ಹಾಗೆ ಈಗೇನು ಕೊಳೆ ರೋಗ ಅಥವಾ ಮಹಾಲಿ ರೋಗ ಅಂತ ನಾವು ಹೇಳ್ತೀವಿ, ಆ ಒಂದು ರೋಗ ಬಂತು ಅಂತಂದ್ರೆ ಒಂದೊಂದು ಗಿಡದಲ್ಲಿ ಇಲ್ಲ ಅಂದ್ರೆ 50-100 ಕಾಯಿಗಳು ಉದುರೋದನ್ನ ನಾವು ನೋಡ್ತೀವಿ. ಏಪ್ರಿಲ್ 26ರಂದು ಮಂಗಳವಾರ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ಗೋಪಾಲಪುರದ ಪ್ರಗತಿಪರ ಕೃಷಿಕ ಸಿ ದಿಲೀಪ್ ಮತ್ತು HDKote ತಾಲೂಕಿನ ಸಿ ಮಿಲ್ ನಾಗರಾಜು ಅವರೊಂದಿಗೆ ಮಾತುಕತೆ. ಹಸುಗಳನ್ನ ಚೇಂಜ್ ಮಾಡ್ಕೊಂಡೆ ಅಷ್ಟೇ, ರಿಸ್ಕ್ ಕಮ್ಮಿ ಆಯ್ತು. ಹಸುಗಳು ಚೇಂಜ್ ಮಾಡ್ಕೊಂಡ್ರಿಂದ ಫೀಡ್ದು ಕ್ವಾಂಟಿಟಿ ಕಮ್ಮಿ ಆಯ್ತು, ಪ್ಲಸ್ ರಿಸ್ಕ್ ನಂಗೆ ತುಂಬಾ ಕಮ್ಮಿ ಆಯ್ತು. ರಿಸ್ಕ್ ಏನಿದೆ, ಸೊ ತೊಪ್ಪೆ ಎತ್ತೋದು, ಕ್ಲೀನ್ ಮಾಡು, ವಾಷಿಂಗ್ ಒಂದು ಸ್ವಲ್ಪ ರಿಸ್ಕ್ ಇದೆ. ಸೊ ಕ್ಲೀನ್ ಮಾಡ್ಕೊಂಡು ತಕ್ಷಣ ನಾನು ಇಮೇಟ್ ಪ್ಯಾಕ್ ಮಾಡ್ಕೊಂಡು ಚಿಲ್ಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅದು ಹೊರಟ್ಬಿಡ್ತೀನಿ ನಾನು. ಏಪ್ರಿಲ್ 27ರಂದು ಬುಧವಾರ ಅರಿಶಿನ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ತಜ್ಞರಾಗಿರುವ ಡಾಕ್ಟರ್ ಎಬಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಏಪ್ರಿಲ್ 28ರಂದು ಗುರುವಾರ. ಕೆಲವು ರೈತರು ನಾವು ನೋಡಿದೀವಿ, ಇದು ಮೆಣಸಿನ ಗಿಡನ ಹಾಕ್ತಾರೆ, ಎರಡು ಟೈಮಲ್ಲಿ ಹಾಕ್ತಾರೆ. ಒಂದು ಅರಿಶಿನ ನಾಟಿ ಮಾಡಿದ ತಕ್ಷಣನೇ ಸಣ್ಣೀರುಳ್ಳಿ ಮೆಣಸಿನ ಗಿಡ ಒಟ್ಟಿಗೆ ಹಾಕ್ಬಿಡ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, ಸಣ್ಣೀರುಳ್ಳಿ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಮೆಣಸಿನ ಗಿಡ ನಾಟಿ ಮಾಡ್ತಾರೆ, ಎರಡೂವರೆ ಅಡಿ ಸಾಲಿನಲ್ಲಿ ಜಿಗ್ ಜಾಗ್ ಅಲ್ಲಿ ಹಾಕ್ತಾರೆ. ಒಂದು ಎಕರೆಗೆ ಒಂದು 5,500 ಗಿಡ ಹಿಡಿತದೆ. ಸೊ ಇಲ್ಲಿ ಅದು ಕಾಸ್ಟ್ ಎಕನಾಮಿಕ್ಸ್ ವರ್ಕ್ಔಟ್ ಮಾಡಬೇಕು. 5,000 ಗಿಡ ಅಂತ ಅನ್ಕೋಣ, 5,000 ಒಂದೊಂದು ಗಿಡ ನಮಗೆ 1 kg ಕೊಟ್ಟರು 5 ಟನ್ ಹಸಿ ಮೆಣಸಿನಕಾಯಿ ಸಿಗುತ್ತೆ. ಏಪ್ರಿಲ್ 29 ಶುಕ್ರವಾರ ಸಾವಯವ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಹೊಮ್ಮರಗಳ್ಳಿಯ ಕೃಷಿಕ ಪಿ ಹೇಮಂತ್ ಕುಮಾರ್. ಏನು ಆಲ್ಟರ್ನೇಟ್ ಲಿವಿಂಗ್ ಅಂತ ಏನು ಒಂದು ಆಧುನಿಕವಾಗಿ ಬಳಸ್ತಾರೆ ಪದನ, ಆ ಆಲ್ಟರ್ನೇಟ್ ಲಿವಿಂಗ್ ಎಷ್ಟೊಂದು ವಿಚಾರಗಳಿದಾವೆ ಅಂದ್ರೆ ಇಕೋ ಫ್ರೆಂಡ್ಲಿ ಮನೆಗಳಿರ್ಬೋದು, ಆಮೇಲೆ ಪರ್ಮಾಕಲ್ಚರ್ ಒಂದು ಟ್ರೈನಿಂಗ್ ಅಂತ ಹೋಗಿದ್ದೆ. ಅದನ್ನ ನೋಡಿದಾಗ ನನ್ಗೆ ನಾವು ಏನಕ್ಕೆ ಅವಾಗ ತಾನೇ ನಾವು ಹೊಮ್ಮರಗಳ್ಳಿಯಲ್ಲಿ ಜಮೀನನ್ನ ತಾಂಡಿದ್ವಿ, ನಾವು ಏನಕ್ಕೆ ಈ ತರ ಒಂದು ಸಾವಯವ ಪದ್ಧತಿನಲ್ಲಿ ಮಾಡಬಾರದು. ಏಪ್ರಿಲ್ 30 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈಗ ನಮ್ಮ ಮನೆಗಳಲ್ಲಿ ಸಾಕತ್ತಿವಲ್ಲಪ್ಪ, ಒಂದು ಎರಡೋ ಮೂರೋ ನಾಲ್ಕೋ ಹಿಂಗೆ ಸಾಕತ್ತಿವಲ್ಲ ಹೇಳ್ತಿರೋದ್ ನೋಡೋರ ಇವ್ರ ಮನೆ ಹಸುಗಿ ಏನು ವ್ಯವಸ್ಥೆ. ಅದೇ ಎಲ್ಲೋ ಸುಮ್ನೆ ಆ ಕಡೆ ಹಸು ಕಟ್ಬಿಟ್ಟು ಈ ಕಡೆ ಕುರಿ ಕಟ್ಬಿಟ್ಟು ಸುಮ್ತಿರ್ತಾವೆ. ನಾನು ಏನಂದ್ರೆ ಒಂದೆರಡು ಹಸು ಒಂದೆರಡು ಕುರಿಗೆಲ್ಲ ಏನೋ ಮಾಡ್ಸಿವ್ನಿ. ಹಸುಗೆ ಆಗ್ಲಿ ಇನ್ನು ಯಾವ್ದೇ ಸಾಕು ಪ್ರಾಣಿಗಾಗ್ಲಿ ವಿಮೆ ಮಾಡಿಸ್ತ್ರೆ ಅದೇನ್ ಕೇಳಿ ದುಡ್ಡು ಕೊಡಿ ಅಂತ ನಾವು ಮನುಷ್ಯರಿಗೆ ಆಸೆ ಜಾಸ್ತಿ. ಶ್ರೋತೃಗಳೇ,